ಇದು ಕೃಷಿ ಪರಾಶರದಲ್ಲಿದೆ. ಕೃಷಿ ಪರಾಶರ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಏನಪ್ಪ ಹೇಳುತ್ತೆ ಅಂದರೆ, ಚತುರ್ವೇದಾನ್ಯಗೋ ವಿಪ್ರಹ ಶಾಸ್ತ್ರ ವಾರಿ ವಿಚಕ್ಷಣ ಅಲಕ್ಷ್ಮ ಗೃಹ್ಯತೆ ಸೋಪಿ ಪ್ರಾರ್ಥನಾ ಲಾಘವಾನ್ವಿತ. ಚತುರ್ವೇದ ಪಂಡಿತನು ಶಾಸ್ತ್ರ ಪ್ರವರ್ತಕನು ಚತುರನಾದರೂ ಸಹ ಅನ್ನವಿರದಿರೆ ಅವನು ನಿರ್ಧನನು ಯಾಚಕನು ಆಗಿ ಲಘುತ್ವವನ್ನು ಪಡೆಯುತ್ತಾನೆ. ಇದು ಅನ್ನದ ಮಹತ್ವ, ಪರಾಶರ ಮುನಿಗಳು ಹೇಳಿರೋದು. ಇದನ್ನ ಇವರು ಹೇಳಿದರೆ, ಸುವರ್ಣ ರೌಪ್ಯ ಮಾಣಿಕ್ಯ ವಸನೈರಪಿ ಪುರಿತಾ ತಥಾಪಿ ಪ್ರಾರ್ಥ್ಯಾಂತ್ಯವ ಕೃಷಕಾನ್ ಮುಕ್ತ ತೃಷ್ಣಯ. ಇದೇ ತರ ಇನ್ನೊಂದು ಹೇಳಿದರೆ, ಕಂಠೇ ಕರ್ಣೇ ಚ ಹಸ್ತೇ ಚ ಸುವರ್ಣಂ ವಿದ್ಯತೆ ಯದಿ ಅವಾಸಸ್ತಥಾಪಿ ಸ್ಯಾದ ಅನ್ನಾಭಾವೇನ ದೇಹಿನಾಂ. ಇದನ್ನು ಹೇಳಿದರೆ, ಕಂಠ ಮತ್ತು ಕಿವಿ ಕೈಗಳಲ್ಲಿ ಸುವರ್ಣಾಭಾಷಗಳನ್ನು ಹೊಂದಿದ್ದರೂ ಸಹ ಅವನಿಗೆ ಅನ್ನಾಭಾವವಾದರೆ ಉಪವಾಸವೇ ಗತಿಯು. ಇನ್ನೂ ಸ್ವಲ್ಪ ಬಹಳ ಚೆನ್ನಾಗಿ ಹೇಳಿದಾನೆ, ಅನ್ನಮ್ಮಿ ಪ್ರಾಣಾಬಲಂ ಚಾನ್ನಂ ಅನ್ನಂ ಸರ್ವಾರ್ಥ ಸಾಧನಂ ದೇವಾಸುರ ಮನುಷ್ಯಾಶ್ಚ ಸರ್ವೇ ಚ ಅನ್ನ ಉಪಜೀವಿನಃ. ಅನ್ನವೇ ಪ್ರಾಣ, ಅನ್ನವೇ ಬಲ, ಅನ್ನವೇ ಸಮಸ್ತ ಪ್ರಯೋಜನಗಳ ಸಾಧನವು. ದೇವಾಸುರರು ನರರು ಎಲ್ಲರಿಗೂ ಅನ್ನವೇ ಆಧಾರ, ಅನ್ನವಿಲ್ದವರೆ ಏನೂ ಇಲ್ಲ. ಹೀಗೆ ಇನ್ನೊಂದು ಹೇಳ್ತಾರೆ, ಅನ್ನಮ್ಮಿ ಧಾನ್ಯ ಸಂಜಾತಂ ಧಾನ್ಯಂ ಕೃಷ್ಯ ವಿನಾನ ಚ ತಸ್ಮಾತ್ ಸರ್ವಂ ಪರಿತ್ಯಜ್ಯ ಕೃಷಿ ಯತ್ನೇನ ಕಾರಯೇತ್. ಭತ್ತದಿಂದ ಅನ್ನ ಬರುತ್ತಂತೆ, ಅಕ್ಕಿ ಬರುತ್ತೆ, ಅದರಿಂದ ಉತ್ಪತ್ತಿ ಆಗುತ್ತೆ. ಕೃಷಿ ಇಲ್ಲದೆ ಹೋದರೆ ಭತ್ತನೇ ಬೆಳೆಯಲ್ಲ. ಆದ್ದರಿಂದ ಎಲ್ಲರೂ ಯತ್ನಪೂರ್ವಕವಾಗಿ ಕೃಷಿಯನ್ನು ಮಾಡಬೇಕು. ಹಾಗೆ ಹೇಳ್ತಾನೆ ಇನ್ನೊಂದು, ಕೃಷಿರ್ಧನ್ಯ ಕೃಷಿರ್ ಮೇಧ್ಯ ಜಂತೂನಾಂ ಜೀವನಂ ಕೃಷಿ ಹಿಂಸಾದಿ ದೋಷಯುಕ್ತೇಪಿ ಮುಚ್ಚತೆ ಅತಿಥಿ ಭೋಜನಾತ್. ಕೃಷಿಯು ಧನ್ಯವೂ ಪವಿತ್ರವೂ ಆಗಿದೆ. ಕೃಷಿಯೇ ಪ್ರಾಣಿಗಳ ಜೀವನವು. ಕೃಷಿಕನು ಹಿಂಸಾದಿಗಳಿಂದ ದೋಷಯುಕ್ತನಾಗಿದ್ದರೂ ಸಹ ಅತಿಥಿ ಪೂಜೆ ಮಾಡುವುದರಿಂದ ಅವನಿಗೆ ದೋಷ ಮುಕ್ತ ಆಗುವುದು. ಯಾಕೆ ಅಂದರೆ, ಕೃಷಿಕರು ಮಾಡುವಾಗ ಭೂಮಿನ ಉಳುಮೆ ಮಾಡ್ತಾರೆ, ಉಳುಮೆ ಮಾಡುವಾಗ ಅದು ಎಷ್ಟೋ ಸಕಲ ಜಂತುಗಳಿರುತ್ತೆ, ಅದೆಲ್ಲ ನಾಶವಾಗುತ್ತೆ, ಇದರಿಂದ ಪ್ರಾಣಿ ಹತ್ಯೆ ಥರ ಆಗುತ್ತೆ, ಅದು ನಮಗೆ ಗೊತ್ತಾಗಲ್ಲ. ಅದ್ರ ಪಾಪ ಬರುತ್ತೆ ಅಂತಾರೆ ಕೃಷಿಕರಿಗೆ. ಅದಕ್ಕೆ ಕೆಲವರು ಹೇಳ್ತಾರೆ, ನಾವು ಕೃಷಿ ಮಾಡೋದು ಉಳುಮೆ ಮಾಡದೆ ಮಾಡಬೇಕು ಅಂತ, ಅದು ಆಗಲ್ಲ ಹೋಗಲ್ಲ. ಆ ಪಾಪಕ್ಕೆ ಮುಕ್ತಿ ಏನಪ್ಪ ಅಂದರೆ ಅತಿಥಿ ಭೋಜನ, ಅದಕ್ಕೆ ಇನ್ನೊಬ್ರಿಗೆ ಅನ್ನ ಕೊಡೋದು. ಇನ್ನೊಂದಿದೆ, ಇದು ವೃಕ್ಷಾಯುರ್ವೇದನೊಳಗೆ ಸುರಪಾಲನವನ್ನು ಹೇಳಿದ್ದಾನೆ ಕೃಷಿ ಬಗ್ಗೆ, ವೃಕ್ಷಾಯುರ್ವೇದ ಸೂತ್ರಗಳ ಬಗ್ಗೆ ಅವನು ಹೇಳಿದ್ದಾನೆ. ಅದು ಬಹುಶಃ ಹೇಳಬೇಕು ಅಂದರೆ ಕೃಷಿಗೆ ತಾಂತ್ರಿಕ ಕೃತಿ, ಅದು ಹೇಗೆ ಮಾಡಬೇಕು ಅಂತ ಕೊಟ್ಟಿದ್ದಾನೆ. ಆದರೆ ಎಲ್ಲಿ ಹೇಗೆ ಮಾಡಬೇಕು ಅಂತ ಯಾರೊಳಗೂ ಕೊಟ್ಟಿಲ್ಲ. ಯಾವುದೇ ಕೃಷಿ ಗ್ರಂಥದಲ್ಲಿ ಹೋದ್ರೂ ನೀನು ಏನು ಮಾಡಬೇಕು ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು, ನಿಧಿದೈವ ಮಹೀಪಾನಾಂ ಪ್ರಭಾವಾಚ್ಚಾತಿ ಯತ್ನತಃ ಅಸಾತ್ಮ್ಯ ಭೂಮಿ ಸಂಪನ್ನ ಅಪಿ ಸಿದ್ಧಂತಿ ಪಾದಪಾಹ. ಪಾದಪಾಹ ಅಂದರೆ ಎಲ್ಲನೂ, ಕಳೆ ಗಿಡ ಚಿಕ್ಕದು ದೊಡ್ಡದು ಮರ ಬಳ್ಳಿ ಎಲ್ಲದಕ್ಕೂ ಪಾದಪಾಹ ಅಂತ ಹೆಸರು. ಪಾದಪ ಅಂದರೆ ಅಂದ್ರೇನಪ್ಪ ಅಂದರೆ ಪಾದದಿಂದ ಇದು ಆಹಾರ ತಗೊಳುತ್ತೆ, ಇದು ಅದಕ್ಕೆ ಪಾದಪಾಹ ಅಂದರೆ. ಅಪ ಅಂದರೆ ನೀರು, ಪಾದದಿಂದ ನೀರನ್ನು ತಗೊಂಡು ಸೊರಸ್ತ ಹೇಳ್ತಾನೆ. ಅದಕ್ಕೆ ಸಂಪತ್ತು ದೇವರು ಮತ್ತು ರಾಜನ ಆಶೀರ್ವಾದಗಳಿರೆ ಅಸಾತ್ಮ್ಯ ಭೂಮಿಯಲ್ಲಿಯೂ ಸಹ ಯತ್ನಪೂರ್ವಕವಾಗಿ ಮಾಡಿದರೆ ಮರಗಳು ಸಸ್ಯಗಳು ಸಿದ್ಧಿಯಾಗುತ್ತವೆ. ಇದಾದ್ಮೇಲೆ ಇನ್ನೊಂದು, ಇದು ಹಸ್ತಿ ಆಯುರ್ವೇದ ಅಂತ ಒಂದು, ಹಸ್ತಿ ಅಂದರೆ ಆನೆ, ಆನೆಗಳಿಗೆ ಆಯುರ್ವೇದ ಚಿಕಿತ್ಸೆ ಒಂದು ದೊಡ್ಡ ಗ್ರಂಥ ಇದೆ. ಆ ಗ್ರಂಥ ಇದ್ರಿಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಹಾಗೆ ಅಶ್ವ ಚಿಕಿತ್ಸೆ ಅಶ್ವವೈದ್ಯ ಅಂತ ಅಶುಕ್ಕೂ ಇದೆ, ಅದರೊಳಗೊಂದು ಕೊಟ್ಟಿದ್ದಾನೆ. ಹಸ್ತಿ ಆಯುರ್ವೇದದಲ್ಲಿ ವೈದ್ಯಕ್ಕಿಂತನೂ ವೈದ್ಯನ ನೀತಿ, ವೈದ್ಯ ಹೇಗಿರಬೇಕು, ವೈದ್ಯ ಹೇಗಿರಬಾರದು ಅಂತ ಒಂದು ಅಧ್ಯಾಯದಲ್ಲೇ ವಿವರಿಸಿದ್ದಾನೆ. ಅದರೊಳಗೆ ಒಂದು ಹೇಳ್ತೀನಿ, ಯದೃಚ್ಛಯ ಸಿದ್ಧಿರಪಿ ಪಂಡಿತಾನಾಂ ಅಸಂಗತ ನಯೇನ ಕ್ರಿಯಮಾಣೇನ ವಿಪತ್ತಿರಿವ ಶೋಭನಾ. ಯದೃಚ್ಛಯ ಸಿದ್ಧಿರಪಿ ಅಂದರೆ, ಯದೃಚ್ಛ ಅಂದರೆ ದೇವರ ಕೃಪೆ, ಸಿದ್ಧಿರಪಿ ಅವನ ಕೃಪೆ ಒಂದಿದ್ರೆ ಸಿದ್ಧಿ ತಾನಾಗೇ ಸಿಗುತ್ತಂತೆ. ಹೇಗೆ, ಪಂಡಿತಾನಾಂ ಅಸಂಗತ, ಪಂಡಿತರು ಇಲ್ಲದೆ ಹೋದ್ರೂ ಪಂಡಿತರ ಅಗತ್ಯವೇ ಇಲ್ಲ. ಹೇಗೆ, ನಯೇನ ಕ್ರಿಯಮಾಣೇನ, ನಯೇನ ಕ್ರಿಯಮಾಣೇನ ಅಂದರೆ ಚೆನ್ನಾಗಿ ಸ್ಪಷ್ಟವಾಗಿ ಹೇಗೆ ಮಾಡಬೇಕೋ ಆ ರೀತಿ ಮಾಡೋದ್ರಿಂದ ವಿಪತ್ತಿರಿವ ಶೋಭನ, ವಿಪತ್ತು ಸುಖಕರ ಆಗುತ್ತಂತೆ. ಇದು ನನ್ನ ಸ್ವಂತ ಅನುಭವ, ಒಂದು ದಿನದ್ದಲ್ಲ, ಒಂದು ಜಾಗದಲ್ಲ, ಎಲ್ಲ ಕಡೆನೂ ಅಷ್ಟೇ. ಬಹುಶಃ ನೀವು ಯಾರೂ ನಂಬಲ್ಲ, ಯಾವ ಜಾಗದಲ್ಲಿ ಯಾವ ಬೆಳೆನ ಬೆಳೆಯೋಕ್ಕಾಗಲ್ಲ ಅನ್ನುತ್ತೋ ಆ ಬೆಳೆನ ಬೆಳಿಬೋದು ನಮ್ಮ ವೃಕ್ಷ ಆಯುರ್ವೇದದಲ್ಲಿ. ಉದಾಹರಣೆಗೆ ಕೊಡಗಿನಲ್ಲಿ ಯಾರಾದರೂ ಹತ್ತಿ ಬೆಳೆಯೋದು ಕೊಡಿದ್ದೀರಾ, ಕೇಳಿದ್ದೀರಾ? ಕೊಡಗು, ಸಕಲೇಶ್ಪುರ, ಹಿಮಾಲಯ ತಪ್ಪಲು, ಹಿಮಾಲಯದಲ್ಲಿ ಪ್ರತಿನಿತ್ಯ ಮಳೆ. ಇದಾದ್ಮೇಲೆ ಇನ್ನೊಂದು ಹೇಳ್ತೀನಿ, ಈ ವಿದ್ಯೆ ಭರ್ತೃ ಹರಿ ಅಂತ. ಭರ್ತೃ ಅಂದರೆ ಪತಿ ಅಂತ, ಭರ್ತ ಭರ್ತೃ ಅಂದರೆ ಪತಿ ಅಂತ, ಹರಿ ಅಂದರೆ ಹರಿ, ಹರಿ ಯಾರಿಗೆ ಒಡೆಯನಾಗಿದ್ದಾನೋ ಅವನು ಅಂತ. ಅದು ಒಬ್ಬ ರಾಜನ ಹೆಸರು. ಅವನು ಮೂರು ಬರೆದಿದ್ದಾನೆ, ನೀತಿ ಶತಕ, ಶೃಂಗಾರ ಶತಕ, ರಾಜಶತಕ ಅಂತ. ಕಳಗು ಒಂದು ನೀತಿ ಶತಕದಲ್ಲಿ ಹೇಳಿದಾನೆ, ವಿದ್ಯಾ ನಾಮ ನರಸ್ಯ ರೂಪ ಬದಿಕಂ ಪ್ರಚ್ಛನ್ನ ಗುಪ್ತಂ ಧನಂ, ವಿದ್ಯಾ ಭುವಕರಿ ಯಶಸ್ವಕರಿ, ವಿದ್ಯಾ ಗುರುಣಾಂ ಗುರು, ವಿದ್ಯಾ ಬಂಧು ವಿದೇಶ ಗಮನೆ, ವಿದ್ಯಾ ಪರಾ ದೇವತಾ, ವಿದ್ಯಾ ರಾಜಸು ಪೂಜ್ಯತೆ ನಹಿಧನಂ, ವಿದ್ಯಾ ವಿಹೀನ ಪಶು ಅಂತ. ಇದರ ಅನುಭವ ನನಗೆ ಚೆನ್ನಾಗಾಗ್ಬಿಟ್ಟಿದೆ, ಸ್ವಂತ ಅನುಭವ. ವಿದ್ಯಾ ಬಂಧು ವಿದೇಶ ಗಮನೆ, ವಿದ್ಯಾ ಪರಾ ದೇವತಾ. ಯಾವ ದೇವಸ್ಥಾನದಲ್ಲೂ ಯಾವುದೂ ಇಲ್ಲ ವಿದ್ಯೆ ಅಂದ್ಬಿಟ್ರೆ ಅದೇ ಒಂದು ದೇವತೆ. ವಿದ್ಯಾ ರಾಜಸು ಪೂಜ್ಯತೆ ನಹಿ ಧನಂ, ವಿದ್ಯಾ ವಿಹೀನ ಪಶು ಅಂತ. ರಾಜ ವಿದ್ಯೆ ಅಂತ ಕೇಳ್ತಾನೆ, ಧನ ಅಂತ ಕೇಳಲ್ಲ, ಯಾಕೆ ಧನ ಮಾಡೋನು ಅವನು. ಇನ್ನೊಂದೇನಪ್ಪ ಇದೆ ಅಂದರೆ, ವಿದ್ವಚ್ಚ ನೃಪತ್ವಂಚ ನೈವತುಲ್ಯಂ ಕದಾಚನ, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇದು ನನ್ನ ಸ್ವಂತ ಅನುಭವ. ವಿದ್ವತ್ತುಗುನು ನೃಪತ್ವಂಚ ರಜತ್ವಕ್ಕೂನು ನೈವತುಲ್ಯಂ ಕದಾಚನ, ಯಾವಾಗಲೂ ಹೋಲಿಕೆ ಮಾಡಬೇಡ. ಸ್ವದೇಶೇ ಪೂಜ್ಯತೆ ರಾಜ, ತನ್ನ ದೇಶದಲ್ಲಿ ರಾಜ ಪೂಜನೆ ಆಗ್ತಾಯಿರ್ತಾನೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಈ ಆರಂಭದಿಂದ. ಈ ಯಾವ ವೇದ ಕೃಷಿ ಅಂತಾರೆ, ಇದನ್ನು ನಾನು ವೇದಕಾಲೀನ ಕೃಷಿ ಅಂತೀನಿ. ಇದನ್ನು ನಾನು ಆರಂಭ ಮಾಡ್ತೀನಿ, ಯಾಕೆಂದರೆ ಈ ಒಂದು ಮುನ್ನುಡಿ ಇಲ್ಲದೆ ಹೋದರೆ ಬಹುಶಃ ಜನರು ನನ್ನ ಮೇಲೆ ವಿರೋಧ ಮಾಡ್ಬೋದು. ಬಹುಶಃ ನಾನೀಗ ಏನು ಹೇಳ್ತೀನೋ ಕೃಷಿ ಬಗ್ಗೆ ಸಂಪೂರ್ಣವಾಗಿ ಇಂದಿನ ಕೃಷಿಯ ಯಾರ್ಯಾರು ಮಾಡ್ತಾರೋ, ಸಾವಯವ ಕೃಷಿನೋ, ಆಧುನಿಕ ಕೃಷಿನೋ, ರಾಸಾಯನಿಕ ಕೃಷಿನೋ, ಯಾವುದೋ ಹೇಳಿ, ಇದು ಎಲ್ಲದಕ್ಕೂ ತದ್ವಿರೋಧ. ಎಲ್ಲವನ್ನೂ ನಾನು ಈ ತಂತ್ರದಿಂದ ಎಲ್ಲಾನು ಮುಗಿಸ್ಬಿಟ್ಟಿದ್ದೀನಿ. ಯಾವ ತಂತ್ರವು ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋದು ಅಂದ್ಬಿಟ್ಟಿದೆ. ನಾವು ಸಾಮಾನ್ಯವಾಗಿ ವೇದವನ್ನು ಓದ್ದವರು, ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡಿದ್ದವರು. ನನಗೆ ಬೆಂಗಳೂರಲ್ಲಿ ಒಂದು ಸಭೆ ಮಾಡಿದ್ರು ಯಾರೋ ಒಬ್ರು, ಭಾರಿ ದೊಡ್ಡ ಮನುಷ್ಯರು ಕರೆದ್ರು ಬರಬೇಕು ಅಂತ, ಕರ್ಕೊಂಡು ಹೋದ್ರು ಅವ್ರ ಬಸ್ಸಲ್ಲಿ. ಸಾವಯವ ಕೃಷಿ, ಆರ್ಗ್ಯಾನಿಕ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರು. ಇದೇನೋ ಹೇಳ್ತೇನೆ, ಫಾರ್ಮಿಂಗು ಆರ್ಗ್ಯಾನಿಕ್ಕು ಏನು ಸಂಬಂಧ, ಕತ್ತಿಗೂ ಕುದುರೆಗೂ ಏನು ಸಂಬಂಧ ಅಂತ ಅನ್ಕಂಡೆ ನಾನು. ಅವ್ರು ಏನೋ ಹೇಳ್ತಾನೆ ನೋಡೋಣ ಅಂತ ಹೋದೆ. ಎಲ್ಲರೂ ಭಾರಿ ದೊಡ್ಡವರು, ದುಡ್ಡಿರೋರು, ಪಂಡಿತರು, ಎಲ್ಲನೂ ಮಾತಾಡಿದ್ರು. ಮಾತಾಡೋದು ಎರಡು ಗಂಟೆ ಮಾಡಿದ್ರು. ಸರಿ, ಯಾರೋ ಪ್ರಶ್ನೆ ಕೇಳ್ಬೋದು. ನಾನು ಕೇಳಿದೆ, ಸ್ವಾಮಿ ನೀವೆಲ್ಲ ಮಾತಾಡ್ತೀರಾ ಸ್ವಾಮಿ, ಏನು ಮಾಡ್ಬೇಕು ಹೇಳಿ ಮೊದಲು. ಯಾರ ಹತ್ರನೂ ಉತ್ತರ ಇಲ್ಲ. ಇನ್ನೊಂದು ಎರಡು ಮೂರು ಜನ ಕರೆದ್ರು, ನಾನು ಹೋಗಿದ್ದೆ. ಎಲ್ಲಾನು ಅಷ್ಟೇ, ಏನು ಮಾಡಬೇಕು ಅನುತ್ತರಂ. ನಾನೇನು ಮಾಡಿದೆ, ಇವರನ್ನು ನಂಬಿಕೊಂಡ್ರೆ ನಾವು ಮುಂದಕ್ಕೆ ಬರೋಕ್ಕಾಗಲ್ಲ. ಸರಿ, ಏನು ಮಾಡಬೇಕು, ಹೇಗೆ ಮಾಡಬೇಕು? ಇದು ಏನಪ್ಪ ಅಂದರೆ, ವೃಕ್ಷ ಆಯುರ್ವೇದದಲ್ಲಿ ಒಂದು ಹೇಳ್ತಾನೆ, ಕುಣಪ ಏವ ಸರ್ವತರು ಪೋಷಕ. ಬಹುಶಃ ನೀವೆಲ್ಲ ಈಗ ಬೈಕೋತೀರ ನನ್ನನ್ನು. ಕುಣಪ ಅಂದ್ರೆ ಏನು ಗೊತ್ತಾ ಹೇಳ? ಬೆಳ್ಳಂದೂರು ಕೆರೆ ನೀರು, ಕುಕ್ಕರಳ್ಳಿ ಕೆರೆ ನೀರು, ಇದಕ್ಕೇನಪ್ಪ ಮಾಡ್ತೀರಾ? ಯಾರು ನಂಬ್ತೀರಾ ನೀವು? ಯಾರೂ ನಂಬಲ್ಲ. ಅದಕ್ಕೆ ಮೊದಲು ನನ್ನ ಬಗ್ಗೆ ಹೇಳ್ತೀನಿ, ನಾನು ಮೈಸೂರು ಮನೆ. ಅರೆ, ಮೈಸೂರು ಬಿಟ್ಟು 40 ವರ್ಷ ಆಯಿತು, 40 ಅಲ್ಲ 50 ವರ್ಷ ಆಯಿತು. ಇವತ್ತು ಬೆಂಗಳೂರಿಂದ ಬಂದಿದ್ದು ನಾನು. ಇದನ್ನು ನಾನು 96ರಲ್ಲಿ ನನಗೆ ಸಿಕ್ಕಿದಾಗ, ಈ ಗ್ರಂಥಗಳು ಸಿಕ್ಕಿದಾಗ ಓದ್ಬಿಟ್ಟು ಬಿಸಾಕಲಿಲ್ಲ, ಶುರು ಮಾಡಿದೆ. ಶುರು ಮಾಡ್ತಾ ಮಾಡ್ತಾ ಇದ್ದಾಗೆ ಎಷ್ಟು ಸಿಕ್ಕಿಬಿಡ್ತು, ಕಾಯೋಗತ್ಯ ಇಲ್ಲ ನನಗೆ. ಇದಾದ್ಮೇಲೆ ಏನಾಯಿತು, ನನಗೆ ಆಶ್ಚರ್ಯಕರವಾದ ಬೆಳವಣಿಗೆ ಅಂದರೆ, ನನಗೊಬ್ಬರು ಭೂಮಿ ದಾನ ಕೊಟ್ಟರು, ಒಂದು 10 ಎಕರೆ. ಅವ್ರು ಹೇಳಿದ್ರು, ಮೇ ಪಾಪಿ ಹ್ಞೂ ಆಪ್ಕೋ ಭೂಮಿ ದಾನಿದ್ದೇನೆ ತೋ ಮೇರಾ ಪಾಪ್ ಚಲೇ ಜಾತಾ ಹೇ, ಮೇ ಮರ್ನೆಕ್ಕೆ ಪೆಲೆ ಮೇರಾ ಪಾಪ್ಕೋ ಮೇ ಧೋನಾ ಹ್ಞೂ. ಇದು ಮರಾಠಿನಲ್ಲಿ. ಅಂದರೆ ನಾನು ಪಾಪಿ, ನಾನು ಅವನಿಗೆ 95 ವಯಸ್ಸು, ನಾನು ಜಮೀನು ತಗೊಳಕ್ಕೆ ಹಿಂದೇಟ್ ಹಾಕಿದೆ. ಯಾಕೆ ಅಂದರೆ ಪರದೇಶ, ಇದೆಲ್ಲ ಮಾಡಕ್ಕೆ ನನ್ನ ಕೈಲಿ ಆಗಲ್ಲ, ಶಕ್ತಿ ಇಲ್ಲ ಅಂತ ಬಿಟ್ಬಿಟ್ಟೆ. ನಾನು ಬಂದು ಸಭೆ ಒಂದು 30 ಜನ ಇದ್ರ ಹಳ್ಳಿನವರು, ಅವರು ಮೇರಬಾ ಸುಂತಾಯಾನೆ ಇತ್ತುಮೆ ತುಮಕೂರು ಬಿ ಲಾತ್ ಮಾರ್ತಾ ಅಂದರು. ಲಾತ್ ಮಾರ್ತಾ ಅಂದರೆ ಒದಿತೀನಿ ಅಂತ. ಬಹುಶಃ ಯಾರು ಏನು ಪ್ರತಿಕ್ರಿಯೆ ಕೊಟ್ಟಿರ್ಬೇಕು ಅದಕ್ಕೆ ಒದಿತೀನಿ ಅಂದರೆ? ನೀವೇ ಏನು ಕೊಡ್ತೀರಾ ಹೇಳಿ? ಯಾರೋ ಒಬ್ರು ಈ ಥರ ಒಂದು ಹಳ್ಳಿನಲ್ಲಿ 23 ಜನ ಸಭೆಯಲ್ಲಿ, ಅದು ಸುಮ್ಮನೆ ಕೂತಿದ್ದಷ್ಟೇ ಸಭೆ ಅಂತಲ್ಲ, ಮೇರಾ ಜಮೀನ್ ತುಂಬ ಲೇತೆ ನೈ ಕ್ಯಾ ತುಮಕೂರು ಲಾತ್ ಮಾರ್ತಾ ಹ್ಞೂ. 2000 ಇಸ್ವಿನಲ್ಲಿ ಸರಿ, ನನ್ನ ಜೊತೆ ಇದ್ದವರು ಅಲ್ಲಿ ನನ್ನ ಆತಿಥೇಯರು, ಏ ಬುಡ್ಡ ಪಾಗಲ್ ಹೇ ಮರನೇ ವಾಲ ಹೇ ಛೋಡೋ ಅಂದರು. ನಾನು ಹೇಳಿದೆ ಬುಡ್ಡಾಕೋ ಛೋಡೋ ಮತ್ ಬುಡ್ಡಾಕೋ ರಖೋ, ಕ್ಯಾ ಬೋಲ್ತೇವೆ ಇಸ್ಕೋ ಕರೆಯಂಗೆ ಅಂದೆ. ನಾನು ಹೇಳಿದೆ ಟೀಕೆ ಬುಡ್ಡ ಅಮ್ ಕರೆಯಂಗೆ ಅಂದೆ. ಸರಿ ಮಾಡಿದ್ರು, ದಾನ ಮಾಡಿದ್ದು, ಒಂದು ಕರ್ಮನೂ ಮಾಡಿದ್ರು, ಗೃಹ ಕರ್ಮನೂ ಮಾಡಿದ್ರು. ಮಾಡಿದ್ರು ಶುರು ಮಾಡಿದ್ದು ವೃಕ್ಷಾರ್ವೇದ. ಇಲ್ಲಿ ಏಕಾಂಗಿ ಏಕಲವ್ಯ ಅಂತ ಕೇಶವಮೂರ್ತಿ ಹೇಳ್ತಾರೆ, ಇವರು ಆಪ್ತ ಮಿತ್ರರು, ನಂಗೆ 30 ವರ್ಷದ ಮಿತ್ರರು, ಒಂದಿನ ಅಲ್ಲ. ಏಕಲವ್ಯ ಅಂತಾರೆ ಏಕಲವ್ಯ ಇದು. ವೃಕ್ಷಾರ್ವೇದಲ್ಲಿ ಕುಣಪ ಅಂತ ಏನು ಹೇಳ್ತಾನೆ, ಅದನ್ನು ಮಾಡೋಕ್ಕೆ ನಾನು ಹಿಂಜರಿದೆ ಮೊದಲು. ಅವನು ಹೇಳ್ತಾನೆ ಗೋಮಾಂಸ ಅಂತಾನೆ, ವರಹ ಮಾಂಸ ಅಂತಾನೆ, ವಸ ಅಂತಾನೆ, ರುಧಿರ ಅಂತಾನೆ. ಇದೆಲ್ಲ ಹೇಗೆ ಮಾಡೋದು ಯೋಚನೆ ಮಾಡಿದೆ, ಇದೆಲ್ಲ ಆಗಲ್ಲಪ್ಪ ನಮಗಿದು. ಅವಾಗ ಏನು ಮಾಡಿದೆ ನಾನು, ಸಸ್ಯಗಳಿಂದ ಶುರು ಮಾಡಿದೆ ಮೊದಲು ನೋಡೋಣ ಅಂತ. ನಾವಿರೋದಾಗ ಕಾಡು, ಯಾವ ಕಾಡು ಅಂದರೆ ನೀವು ನಂಬಲ್ಲ, ತೇಗದ ಕಾಡು, ಮುತ್ತಗದ ಕಾಡು, ಅಗಣಿತ. ನಾವು ಮನೆ ಕಟ್ಟೋದು ತೇಗದಲ್ಲಿ, ನಂಬ್ತೀರಾ ನೀವು? ನಾನು ಖರ್ಚು ಮಾಡಿರೋದು 1000 ರೂಪಾಯಿ, ಎಷ್ಟು 20 ಅಡಿ 10 ಅಡಿದು 1000 ರೂಪಾಯಿ ಮನೆ ಕಟ್ಟಿರೋದು. ಈಗ ನಾನು ಅದಕ್ಕೆ 10,000 ರೂಪಾಯಿ ಕೊಡ್ತೀನಿ, ಯಾಕೆ ದುಡ್ಡಿನ ಬೆಲೆ ಕಡಿಮೆ ಆಗೋಯ್ತು. ಪೂರ ತೇಗ, ಮೇಲೂ ತೇಗ, ಕೆಳಗೂ ತೇಗ, ಎಲ್ಲ ತೇಗವೇನೆ, ಸೌದೆ ಅಡುಗೆ ಮಾಡೋದು ತೇಗದಲ್ಲಿ. ಈ ಜಾಗದಲ್ಲಿ ನಾನು ವೃಕ್ಷಾರೋಹಣ ಮಾಡಿದೆ. ಎಷ್ಟು ಗಿಡಕ್ಕೆ? ಒಂದು 50-100 ಗಿಡಕ್ಕೆ. ನಾನೇ ಎಲ್ಲಾನು, ಔಷಧಿ ಮಾಡೋದು ನಾನೇ, ಗಿಡಕ್ಕೆ ಹಾಕೋದು ನಾನೇ, ಎಲ್ಲ ಮಾಡಿ. ನಸುಗುನ್ನಿ ಅಂತ ಕೇಳಿದ್ದೀರಾ ನೀವು, ನಸುಗುನ್ನಿಗೇನೋ ಒಂದು ಡಿಮ್ಯಾಂಡ್ ಬೇರೆ ಆಗ್ಬಿಡ್ತು, ಅದೇನೋ ಅದಕ್ಕೇನೋ ಏನೋ ಏನೋ ಸಾರಜನಕ ಉತ್ಪತ್ತಿ ಆಗುತ್ತೆ ಅಂತ. ನಾನೇನು ಮಾಡಿದೆ, ಇದು ಕೇವಲ 3 ತಿಂಗಳ ಬೆಳೆ ಇದು, ನಾನು ಒಂಥರ ಒಂದು ಹುಮ್ಮಸ್ಸು ಮಾಡಬೇಕು ಅಂತ ಹಾಕಿದೆ. ಫಸಲು ಬಂತು. ನಾವು ಸಾಮಾನ್ಯವಾಗಿ ಜುಲೈಗೆ ಹಾಕಿದಾಗ ಅಕ್ಟೋಬರ್ ಫಸಲು ಬರುತ್ತೆ, ನವಂಬರ್ ಫಸಲು ಬರುತ್ತೆ, ಮುಗಿಯುತ್ತೆ ಕತೆ. ಇದನ್ನು ಏನು ಮಾಡಿದೆ ನಾನು, ಆದ್ರಾಯ್ತು ಹೋದ್ರಾಯ್ತು ನನಗೇನಾಗಬೇಕು, ಹಾಕ್ಕೊಂಡು ಬಂದೆ. ಏಪ್ರಿಲ್ ಫಸಲು ತೆಗೆದಿದ್ದೀನಪ್ಪ ನಾನು ಬಳ್ಳಿ. ಇವತ್ತು ನಾವು ಅದನ್ನು ಹಾಕೋದು ಔಷಧಿನ, ನಾಳೆ ಹೂ ಬಿಡುತ್ತೆ, ನಾಡದ ಕಾಯಿ ಕಚ್ಚುತ್ತೆ, ಹಾಕ್ತಾ ಹೋದ್ರೆ ಇನ್ನೊಂದು ಹೂ ಬಿಡುತ್ತೆ, ಅದೇ ಬಳ್ಳಿ. ಬಳ್ಳಿ ಒಣಗಲಿಲ್ಲ. ನನಗೆ ಆಶ್ಚರ್ಯ ಇದೇನಪ್ಪ ಅಂದರೆ ಇದು ಏನಯ್ಯ, ಇದು ಬಳ್ಳಿ ಸಾಮಾನ್ಯವಾಗಿ ಅಲ್ಪಾವಧಿ ಬೆಳೆ, ಇದು ಏನು ದೀರ್ಘಾವಧಿ ಬೆಳೆ ಆಗ್ತಿದ್ದಿಲ್ಲ, ಏನಿದು ಅಂತ ನನಗೂ ಒಂದು ಕುತೂಹಲ. ಬೆಳಗಿಂದನೂ ನಾನು ಹುಡುಗನಿದ್ದಾಗಲೂ ಬರೀ ಕುತೂಹಲ ನಾನು, ಇದು ಒಂದೇ ಅಲ್ಲ, ಎಷ್ಟೋ ಮಾಡಿದ್ದೀನಿ, ಇನ್ನೂ ಮಾಡ್ತೀನಿ. ಆಮೇಲೆ ಗೊತ್ತಾಯಿತು, ಓಹೋ ಪರವಾಗಿಲ್ಲ ಕಣಯ್ಯ, ಇದು ಇದಕ್ಕೆ ದಮ್ ಇದೆ. ಇದು ಮಾಡ್ತಾ ಇದ್ದಾಗೇನೇ ಅವಾಗ ತಾನೇ ಈ ನಮ್ಮ ಮಿಂಚಂಚೆ ಏನು ಹೇಳ್ತೀರ ಅದೆಲ್ಲ ಹೊಸ್ತು, ಯಾರೋ ಒಬ್ರು ನನಗೆ ಅಲ್ಲಿ ಮಾಡಿಬಿಟ್ಟು ನಿಮ್ಮ ಫೋನ್ ನಂಬರ್ ಕೊಡಿ ಅಂದರು. ನನಗೆ ಫೋನ್ ಇಲ್ಲ, ಆಗ ಫೋನನ್ನು ತಗೊಂಡೆ ನಾನಾಗ, ಫೋನ್ ನಂಬರ್ ಕೊಟ್ಟೆ. ಕೊಟ್ಟಮೇಲೆ ವಿ ವಿಲ್ ಮೇಕ್ ಆರ್ಗ್ಯಾನಿಕ್ ಟೀ ಕಂಫರ್ಟ್ ದಿಬ್ಬುಡ್ ಅಂದರು. ದಿಬ್ಬುಡ್ ಎಲ್ಲಿದೆ, ಯಾರಿಗೆ ಗೊತ್ತು, ನಿಮಗೆ ಗೊತ್ತಿಲ್ಲ ದಿಬ್ಬುಡ್ ಎಲ್ಲಿದೆ ಅಂತ? ಗೊತ್ತಾ, ದಿಬ್ರುಗಡ್ ತೀನ್ಸುಕಿಯಾ ರೋಯಿಂಗ್ ಎಲ್ಲಿದೆ, ಚೀನಾ ಬಾರ್ಡರ್. ಸರಿ, ಹೆಂಗಪ್ಪ ಬರೋದು ಅಂದೆ, ಬಸ್ಸೋ ರೈಲೋ ಅಂದೆ. ಬಸ್ಸು ರೈಲಲ್ಲ ವಿಮಾನ ಹತ್ಬೇಕು ರೇ ಅಂದರು. ಓ ಇದು ಯಾವುದೋ ಕಣೆ, ಇದು ಪರವಾಗಿಲ್ಲ, ಇದು ವಿಮಾನ ಹತ್ಸುತ್ತೆ. ಹತ್ಬಿಟ್ಟೆ ವಿಮಾನನ, ಹೋದ್ಮೇಲೆ ಅಪ್ ದೇಖಿಯ ಚಾಯ್ ಬಗಾನ್ ಹೇ ಹಮಾರ, ಏ ಹಮಾರ 30 ಹೆಕ್ಟೇರ್ ಹೇ, ಉದರ ಹಮಾರ 60 ಹೆಕ್ಟೇರ್ ಹೇ, ಉದರ ಹಮಾರ 100 ಹೆಕ್ಟೇರ್ ಹೇ, ಕಿಸಿಕೊಲ್ಲಿ ಎಲ್ಲ ಆರ್ಗ್ಯಾನಿಕ್ ಟೀಕರು. ಹಾಂ, ನಿನಗೆ ಟೀ ಬೆಲೆನೇ ಗೊತ್ತಿಲ್ಲ, ದೇಶ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನು ಬಂಡ ಧೈರ್ಯ ಮಾಡಿಬಿಟ್ಟೆ. ಅಲ್ಲಿ ಮಾಡಿದ್ದು ಟೀಗೆ ಸುಮಾರು ಒಂದು 300 ಹುಳುಗಳು ಹೇಳ್ತಾರೆ ಅಪ್ಪ ನನಗೆ ಲೆಕ್ಕನೇ ಗೊತ್ತಾಗಲ್ಲ. ನಾನು ಹೇಳಿದೆ ಇದಾಗಲ್ಲಂಗೆ ಬಿಟ್ಬಿಡು ಅಂದೆ ನಾನು. ಆಮೇಲೆ ಅದು ಪ್ರತಿದಿನ ಮಳೆ ಬರೋ ಜಾಗ, ಪ್ರತಿದಿನ ನೀವು ನೀರು ಹಾಕೋಕ್ಕೆ ಖರ್ಚು ಮಾಡ್ತೀರಾ? ಹೌದಾ, ಅಲ್ಲಿ ನೀರು ಆಚೆ ಖರ್ಚು ಮಾಡ್ತಾರೆ, ನಾಲೆ ಮಾಡ್ತಾರೆ, 3 ಅಡಿ ಆಳೆ ನಾಲೆ ಮಾಡ್ತಾರೆ. ಅದ್ರ ಮಧ್ಯೆ ಇರೋ ಜಾಗದಲ್ಲಿ ಪಟ ಅಂತೀವಲ್ಲ ನಾವು, ಬೆಡ್ ಅಂತಾರೆ, ಅಲ್ಲಿ ಟೀ ಹಾಕ್ತಾರೆ. ನಾನು ನೋಡಿದೆ ಏನು ಮಾಡೋದು ಅಂತ ನೋಡಿದೆ, ಇದಕ್ಕೆಲ್ಲ ನಿಮ್ಮ ಪಸೆ ಗೊಬ್ಬರ ಕಂಪೋಸ್ಟ್ ವರ್ಮಿ ಕಂಪೋಸ್ಟ್ ಎಲ್ಲ ನಡೆಯಲ್ಲ, ರಾವಣನ ಹೊಟ್ಟೆಗೆ ಅರಕಾಸು ಮಜ್ಜಿಗೆ ಅಂತ. ಸರಿ, ಮೊದಲೊಂದು 100 ಎಕರೆ 40 ಎಕರೆ ತಗೊಳ್ತೀನಿ, 30-40 ಎಕರೆ ತಗೋತೀನಿ ನಾನು, ಆಮೇಲೆ ನೋಡೋಣ ಅಂದೆ. ಆಯ್ತು ಅಂದ್ರು. ನೀವು ದುಡ್ಡು ಕೊಡಲ್ಲ ಅಂದೆ ನಾನು, ನಿಮ್ಗೆ ಎಷ್ಟು ಬೇಕಾದ್ರೆ ಕೊಡ್ತೀನಿ ತಗೊಳ್ರಿ ಈಗಲೇ ಅಂತ ಒಂದು 1000 ರೂಪಾಯಿ ಕ್ಯಾಶ್ ಕೊಟ್ಟರು. ಏ ಆಗಲೇ ಅಂತ ಟಕ್ ಅಂತ. ಸರಿ ಆಯಿತು. ಆಮೇಲೆ ಏನು ಮಾಡಿದೆ ನಾನು, ಸಸ್ಯಗವ್ಯ ಅಂತ ಮಾಡಿಸ್ದೆ. ಸಸ್ಯಗವ್ಯ ಅಂದ್ರೇನು, ಈ ಕುಣಪ ಜಲನ ಸಸ್ಯದಿಂದ ಮಾಡಿಸ್ದೆ. ಕುಣಪ ಅಷ್ಟೇ, ಕುಣಪ ಜಲ ತಪ್ಪು. ಕುಣಪ ಜಲ ಅಂದರೆ ಕಾಂಪೌಂಡ್ ಗೋಡೆ ಅಂದಂಗೆ. ಕುಣಪ ಕುಣ್ ಅಂದರೆ ಕೆಟ್ಟ ವಾಸನೆ, ಇದು ಅಪ ಅಂದರೆ ನೀರು ಅಷ್ಟೆ. ಜಲ ಯಾಕೆ ಬೇಕಲ್ಲಿ? ನೋಡಿದೆ ನೋಡಿದೆ, ಎಷ್ಟು ಮಾಡಿದ್ರು ಅದಕ್ಕೆ ಸಾಲ್ತಾ ಇಲ್ಲ ನನಗೆ. ಕಂಪೋಸ್ಟ್ ಮಾಡಿದೆ ಆಗಲಿಲ್ಲ. ಆಮೇಲೆ ಪಂಚಗವ್ಯ ಮಾಡಿದೆ, 200 ಲೀಟ್ರ್ ಪಂಚಗವ್ಯ ಮಾಡಿದೆ, ಒಂದೇ ದಿನಕ್ಕೆ ಖತಮ್ಮು. ವಾ, ಇದೇನಯ್ಯ ಇದು, ಒಂದೇ ದಿನಕ್ಕೆ ಪಂಚಗವ್ಯ ಖತಮ್ಮು. ಇದೆಲ್ಲ ಆಗದಿರೋದು ಹೋಗದೆ ಇರೋದು. ಮಾಡಿದ್ದೇನು ಗೊತ್ತಾ ಹೇಳ, ಕಸಾಯಿ ಕನ್ನೆ ತ್ಯಾಜ್ಯ. ಅವನಿಗೆ ಹೇಳಿದೆ, ಗೆಟ್ ಮೀ ದಿಸ್ ಅಬೌಟ್ 1 ಟ್ರಕ್ ಲೋಡ್ ಅಂದೆ. ಹಾಂ, 1 ಟ್ರಕ್ ಲೋಡ್, ಎಸ್. ಆದರೆ ಅಲ್ಲಿ ನಮ್ಗೆ ಇರೋಕೆ ಯಾರು ಗೊತ್ತಾ ಹೇಳ, ಸಾಮಾನ್ಯ ಅಲ್ಲ. ನಾನು ಹೋಗೋದಾಗಲ್ಲಿ ಮುಖ್ಯಮಂತ್ರಿ ಆಗಿದ್ದವನ ದೇಶಕ್ಕೆ, ಅರುಣಾಚಲ ಪ್ರದೇಶಕ್ಕೆ ಮುಖ್ಯಮಂತ್ರಿ ಅವನು, ನಾನು ಹುಡ್ಕೊಂಡು ಹೋಗ್ಬೇಕು, ಅವನು ಹುಡ್ಕೊಂಬರ್ತಿದ್ದ ನನ್ನ ಹತ್ರ. ಆದಮೇಲೆ ಅವ್ನು ಹೇಳಿದ್ಮೇಲೆ, ಓಕೆ ವಿಲ್ ಟೆಲ್ ದಿಸ್ ಫೆಲೋ, ಮಾಡ್ತಾರೆ ಅವರು, ಯಾರಿಗೋ ಹೇಳ್ತಾರೆ ಏನೋ ಮಾಡ್ತಾರೆ ಅಷ್ಟೇ. ನೆನೆ ಆಮೇಲೆ ಯಾವನ ಕರಬೇಕು ಅವನಿದ್ದವನು, ರೀ ಇದೆಲ್ಲ ಯಾಕ್ರಿ ಕೇಳ್ತೀನಿ, ಯಾವ ಸೀಮೆ ರೀ ನೀವು, ಇದೆಲ್ಲ ಯಾಕ್ರಿ ಬೇಕು, ಬುದ್ಧಿ ಇದೇನ್ರಿ ನಿಮಗೆ ಅಂತ ಅವ್ನು ಬಂದು ಬೈದ. ನಾನು ಹೇಳಿದೆ, ನಿಮ್ಮ ಬಾಸಿಗೆ ಮಾತಾಡ್ತೀನಿ ಬಿಡು ಅಂದೆ. ಬಾಸು ಅದೇ ಹೇಳ್ದ, ಹೇಳಿದೆ ಓಕೆ ನೋ ಪ್ರಾಬ್ಲಮ್, ಇಫ್ ಯು ಕೆನಾಟ್ ಬ್ರಿಂಗ್ ಇಟ್, ನೀವು ತರೋಕ್ಕಾಗಲ್ಲ ಅಂದರೆ ನಾಳೆ ಇಂಡಿಯನ್ ರೈಲ್ವೇ ಟಿಕೆಟ್ ಇದೆ, ಬೆಂಗಳೂರಿಗೆ ಬುಕ್ ಮಾಡಿ ನಾನು ಹೋಗ್ತೀನಿ. ನೋ ನೋ ನೋ ನೋ ನೋ ನೋ, ಡೋಂಟ್ ಟಾಕ್ ಅಬೌಟ್ ದಟ್ ಅಂದ. ಯಾಕೆಂದರೆ ಆ ಊರಿಗೆ ಜನವೇ ಹೋಗಲ್ಲ. 24 ಗಂಟೆ ಅಲ್ವಾ ನಿಮ್ಗಲ್ಲಿರೋದು, ಅಲ್ಲಿ 48 ಗಂಟೆ ಕಾಲ ಭಯೋತ್ಪಾದನೆ. ಆ ಥರ ಜಾಗದಲ್ಲಿ ವೃಕ್ಷಾಯುರ್ವೇದ ವೇದ ಕೃಷಿ ಉತ್ಪನ್ನ ಆಗಿದ್ದು ಭೂಮಿ ಮೇಲೆ. ಇಲ್ಲಿ ಯಾರಿಗೂ ಬೇಡ, ಮೈಸೂರಲ್ಲಿ ಕರ್ನಾಟಕದಲ್ಲಿ ಎಲ್ಲರಿಗೂ ನಾವು ಅದು ಮಾಡ್ತೀವಿ, ನಾವು ಬಯೋಡೈನಮಿಕ್ ಮಾಡ್ರಪ್ಪ, ಏನಾದ್ರು ಮಾಡ್ಕೊಳ್ಳಿ. ನಾನು ಈ ಕಡೆ ಬರೋದೇ ಬಿಟ್ಬಿಟ್ಟೆ, ಯಾಕಂದರೆ ಅಲ್ಲಿ ನಾನು ಕೂತ್ನಲ್ಲ, ಕೂತ್ಮೇಲೆ ಅಲ್ಲೇ ಬಂತು ಎಲ್ಲಾನು. ಕೇವಲ ಇದೊಂದೇ, ಇನ್ನೇನೂ ಇಲ್ಲ, ನಿಮ್ಮ ಕಂಪೋಸ್ಟ್ ಇಲ್ಲ, ವರ್ಮಿ ಕಂಪೋಸ್ಟ್ ಇಲ್ಲ, ಯಾವುದು ಏನೂ ಇಲ್ಲ. ಇದರಲ್ಲಿ ಚಹಾಗೆ ಈಗ ಬಹಳ ಪ್ರಚಲಿತಿದೆ, ಈಗಲೂ ಬೇರೆ ಬೆಳೆಗೂ ಬಂದಿದೆ ಅಂತ ನಂಗೆ ಗೊತ್ತಿಲ್ಲ. ಚಹಾ ಸೊಳ್ಳೆ ಅಂತಾರೆ ಅದನ್ನು, ಅಲ್ಲಿ ಕಲಪುಕ ಅಂತಾರೆ. ಪುಕ ಅಂದರೆ ಕೀಡೆ, ಪುಕ ಅಂದರೆ ಅಸಾಮಿ ಭಾಷೆಯಲ್ಲಿ, ಕಾಲ ಅಂದರೆ ಕಪ್ಪದು ಅಂತ. ಕಲಪುಕ ಲಾಲ್ ಪುಕ, ಲಾಲ್ ಪುಕ ಅಂದ್ರೇನು ರೆಡ್ ಸ್ಪೈಡರ್, ಕಲಪುಕ ಅಂದ್ರೇನು ಇದು ಎಲಿಪೆಲ್ಟಿಸ್ ಅಂತ. ನಾನು ಹೇಳಿದೆ, ಲಗಾದೋ ಇಸ್ಕೋ ಏಕಾದಶಿಕರೋ ಅಂತೀವಿ ನಾವು, ನೀವು ಯಾವ ಸೇಚನ ಅಂತೀವಲ್ಲ ಅದು ನಾವು ಏಕಾದಶಿ ಅಂತೀವಿ. ಭಾಷೆನೇ ಬದಲಾಯಿಸ್ಬಿಟ್ಟಿದ್ದೀವಿ ನಾವೀಗ, ಏಕಾದಶಿ ಅಂತೀವಿ. ಕರೋರೆ ಅಂದೆ, ಇರೋದು 100 ಎಕರೆ, 4 ದಿನದಲ್ಲದು ಏಕಾದಶಿ ಮುಗಿಬೇಕು. ಹೇಗಪ್ಪ ಮಾಡೋದು 100 ಎಕರೆ? ಯಾರಿಗಾರು ಅನುಭವ ಇದೆಯಾ 100 ಎಕರೆ ಒಂದೇ ದಿನದಲ್ಲಿ ಮಾಡಿ? ಆಗಲ್ಲ ಅಂತಾರೆ, ಅಲ್ಲಿವರೇ ಆಗಲ್ಲ ಅಂದರು. ಮತ್ತು ಆ ಧನುಸ್ಸು, ನೀವು ಯಾವ ಸ್ಪ್ರೇಯರ್ ಅಂತ ಧನುಸ್ಸು ಅಂತ ಕರೆಯೋದು ನಾವು, ಆ ಧನುಸ್ಸು 3 ಇತ್ತು ಧನುಸ್ಸು. ಅಯ್ಯೋ ರಾವಣ ನೋಟ ಒಂದು 30 ಅಂದೆ ನಾನು, 30 ನಾಳೆನೇ ಬಂದ್ಬಿಡ್ತು. 30ರಿಂದ ಹೊಡೆದು ಏನು ಮಾಡಿದೆ ನಾನು, ಪ್ರತಿದಿನ ಮಧ್ಯಾಹ್ನ ಹೊಡೆಯೋಕ್ಕೆ ಶುರು ಮಾಡಿದೆ. 4 ದಿನದಲ್ಲಿ ಮುಗಿಬೇಕು, ನಂಗೆ ಗೊತ್ತಿಲ್ಲ ಹೇಗೆ ಮಾಡ್ತಿರೋ ಏನು. ಜನನು ಬಂದರು, ನಿಜವಾಗ್ಲೂ ಅವರು ಅವಿದ್ಯಾವಂತರು ಮೂರ್ಖರು ಏನೇನೋ ಹೇಳ್ತಾರೆ, ಅವ್ರಿಗೆ ದೊಡ್ಡ ನಮಸ್ಕಾರ ಮಾಡ್ತೀನಿ ನಾನು. ಯಾಕೆ ಅಂದರೆ ಅವರು ಮಾಡಿದ ಕೆಲಸ ನಾನು ಹೇಗೆ ಹೇಳ್ಕೊಟ್ನೋ ಹಾಗೇ ಮಾಡಿದ್ರು. ಸೂರ್ಯೋದಯ ಆಗೋದು 2:30 ಅಲ್ಲಿ, ಸೂರ್ಯಾಸ್ತ ಆಗೋದು 8:30. ನಾವು ಮಲಗೋದು 3 ಗಂಟೆ ಕಾಲ ಮಲಗಿದ್ಮೇಲೆ ತಿರ್ಗಾ ಕೆಲಸ ಶುರು ಮಾಡಬೇಕು. ಆ ಸಮಯದಲ್ಲಿ ಚಹಾದ ಉತ್ಕೃಷ್ಟ ಫಸಲು ಯಾವಾಗದೋ, ಆಷಾಢ ಶ್ರಾವಣ ಭಾದ್ರಪದದಲ್ಲಿ. ಅದನ್ನು ಆಷಾಢ ಶ್ರಾವ ಬಾದ ಅಂತಾರೆ. 3 ಗಂಟೆ ಕಾಲ ನಿದ್ದೆ ಮಾಡಿದ್ದು ನಾನು 3 ತಿಂಗಳ ಕಾಲ. ಆದರೆ ಚಹಾ ಬೆಳೆ ಮಾತ್ರ ಭಾಳ ಚೆನ್ನಾಗಿ ಬಂತು. ಆಮೇಲೆ ಈ ಚಹಾ ಬೆಳೆನಲ್ಲಿ ಚಹಾ ಬೆಳೆಗಾರರಿಗೆ ಈ ನಮ್ಮ ಕೃಷಿ ವಿಜ್ಞಾನಿಗಳಿಗಿಂತ ಹುಜ್ಜಾಸ್ತಿ, ಎಲ್ಲನೂ ಟೆಸ್ಟ್ ಮಾಡಿಸ್ಬೇಕು ಅಂತ. ಮಾಡಿಸ್ರಿ ಹೋಗ್ರಯ ಅಂದೆ. ಕೆಲಸ ಮಾಡಿದ 3 ತಿಂಗಳಲ್ಲಿ ಪಳೆಯುಳಿಕೆ ಶೂನ್ಯ. ಪಳೆಯುಳಿಕೆಗೆ MRL ಅಂತ ಹೆಸರು. ಮೊದಲು ಶುರು ಆಗಿದ್ದೇ MRL ಟೀಯಿಂದ. ಶೂನ್ಯ 3 ತಿಂಗಳಲ್ಲಿ. ಆಮೇಲೆ ಇನ್ನೊಬ್ರು ಬಂದರು, ನೋ ನೋ ಯು ಟು ಟೆಸ್ಟ್ ಫಾರ್ ಈಕೋಲಿ ಹೆವಿ ಮೆಟಲ್ಸ್ ದಾಟ್ ದಿಸ್ ಅಂದರು. ಏನೋ ಮಾಡ್ಕೋ ಹೋಗ್ರೆ ಅಂದೆ ನಾನು. ಬಂದು 15 ದಿನ ಬಿಡುತ್ತೆ ಸರ್, ಆಲ್ ಆರ್ ನೆಗೆಟಿವ್ ಸರ್ ಅಂದ್ರೆ. ಏನು ನೆಗೆಟಿವ್ ಅಂದ್ರೆ ಏನು ಒಂದು, ಯಾಕೆ ನಂಗೆ ಏನು ಗೊತ್ತಿರಲಿಲ್ಲ ಆಗ, ನಾನು ಅದಕ್ಕೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ ನಾನು. ಸರ್ ನಥಿಂಗ್ ಈಸ್ ವಿಸಿಬಲ್ ಸರ್, ವಾಟ್ ಈಸ್ ದಿಸ್ ಸರ್ ಅಂದ್ರೆ. ಇನ್ನೊಂದು ಅವ್ರದೇ ಇನ್ನೊಂದಿತ್ತು ರಾಸಾಯನಿಕದ್ದು, ಆ ಟೆಸ್ಟ್ ಮಾಡಿ ಏನೇನೋ ಕೊಡ್ತಾರೆ ಅದ್ರ ರಿಪೋರ್ಟು. ಆಮೇಲೆ ಇನ್ನೊಂದು ಕಲ್ಕತ್ತಾದಲ್ಲಿ ಯಾರೋ ಒಬ್ರು ಇದ್ದಾರೆ, ಅವ್ರಿಗೆ ಟೀ ಟೇಸ್ಟಿಂಗ್ ಕಳಿಸ್ತೀವಿ ಅಂದರು. ಕಳಿಸಿದ್ರು. ಐ ಹ್ಯಾವ್ ನೆವರ್ ಟೇಸ್ಟೆಡ್ ದಿ ಟೀ ಅಂದ್ಬಿಟ್ಟು ಆತ್ಲೆ ಕಡೆ. ಸಮಥಿಂಗ್ ಸ್ಪೆಷಲ್, ವಾಟ್ ಈಸ್ ದಟ್ ಸ್ಪೆಷಲ್, ಇಸ್ ಇಟ್ ಚೈನೀಸ್ ಟೀ ಅಂದ. ಹೌದು, ಅದು ಚೈನಾ ವಾತಾವರಣದಲ್ಲಿರೋದು, ಜನನೂ ಚೈನಾದವ್ರೇನೆ, ಭಾರತದವ್ರು ಯಾರು, ನಾನೊಬ್ಬನೇ ಬರೋದವನು. ಆಮೇಲೆ ಏನಾಯ್ತು ಅಂದರೆ, ಇದು ಅಂದರೆ ಕಾಡ್ಗಿಚ್ಚಾಗೋಯ್ತು, ಕರ್ನಾಟಕದಲ್ಲೂ ಕಾಡ್ಗಿಚ್ಚಾಯಿತು. ನನಗೆ ಗೊತ್ತಿಲ್ಲ ಅದೇನು ಅಂತ. ನಾನು ಎಲ್ಲರಿಂದನೂ ಹೊರಗಿದ್ದೆ, ನಾನು ಈಗಲೂ ಹೊರಗಿದ್ದೀನಿ. ಬಹುಶಃ ನಿಮಗೆ ನನ್ನ ನೋಡ್ತಿರೋದು ಮೊಟ್ಟ ಮೊದಲು ಬಾರಿ ಅಂತ ಕಾಣುತ್ತೆ. ನನ್ನ ಹೆಸರೂ ಗೊತ್ತಿಲ್ಲ, ಹಾಗಿದ್ದೀನಿ ನಾನು. ಸಸ್ಯಗವುವೇ ಜೀವಾಮೃತ, ಯಾವ ಈ ಗಿಡದಿಂದ ಮಾಡಿದ್ವಲ್ಲ ಇದುವೇ ಜೀವಾಮೃತ. ಈ ಜೀವಾಮೃತದ ಸಸ್ಯಗವ್ಯದ ಪ್ರಜಿತಿಗಳೇನು ನನಗೆ ಗೊತ್ತು. ನಾನು ಬಿಟ್ಟವನು, ಮಾಡಿ ಪ್ರಯೋಜನ ಅಂತ ಬಿಟ್ಟವನು. ಪ್ರಚಾರ ಜೋರಾಗಾಯ್ತು. ನಾನು ಹೇಳಿದೆ, ಬಿಟ್ಬಿಡಿ ಅಂದೆ, ನಾನು ತಲೆ ಕೆಡಿಸ್ಕೊಳ್ಬಿಡಿ. ಯಾಕೆ ಅಂದರೆ ನಾವು ಕೇಶವಪುರಿ ಅಂತ ಕರಿತೀವಿ. ಕೇಶವ ಅಂದರೆ ಬಹುಶಃ ನೀವು ಯಾರು ನಿಮ್ಗೆ ಅರ್ಥ ಆಗಿರೋ ಕಾಣೆ, ಕೇಶವ ಮೂರ್ತಿಯಲ್ಲ, ಕೇಶವ ದೇವರಲ್ಲ, ಭೂಮಿಗೆ ಕೇಶವ ಅಂತ ಹೆಸರು. ಭೂಮಿಗೆ ಕೇಶವ ಅಂತ ಹೆಸರು. ನಂಬ್ತೀರಾ ನೀವು? ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡ್ದು, ಕೇಶವ ಕೃಷಿ ಅಂತಲೇ ಇಟ್ಟು, ಭೂಮಿಲಿ ಮಾಡೋ ಕೃಷಿ. ಈ ರೀತಿ ಮಾಡಿದಾಗ ಏನಾಯಿತು ಅಂತಂದರೆ, ಒಂದು ಕಾಡ್ಗಿಚ್ಚಾಗೋಯ್ತು. ಕಾಡ್ಗಿಚ್ಚಾಗ ಏನಾಯಿತು ಅಂದರೆ, ಪರದೇಶದಿಂದ ಬರೋಕ್ಕೆ ಜನ ಶುರು ಮಾಡಿದ್ರು, ಭಾರತದವ್ರು ಯಾರೂ ಬರಲಿಲ್ಲ. ಆ ಅಬಾಲಿ ಅನ್ನೋದು ಏನಪ್ಪ ಅಂತಂದ್ರೆ, ಭಾರತದಲ್ಲಿದ್ದರೂ ಅದು ಪರದೇಶ, ಅದು ಭಾರತದ ಕಾನೂನುಗಳಲ್ಲಿ ಅನ್ವಯವೇ ಆಗಲ್ಲ. ಭಾರತದ ಕಾನೂನು ನೆಪ ಮಾತ್ರ. ಅಲ್ಲಿ ಯಾರಾದರೂ ಬಂದು ನಮಗೆ ಹೊಡೆದ್ರೆ ನನ್ನ ಜೈಲಿಗೆ ಹಾಕ್ತಾರೆ, ಅವನ್ನಲ್ಲ. ಒಂಥರ ಇದೇನು ಜಂಗಲ್ ರಾಜ್. ಬ್ರಹ್ಮಪುತ್ರ ಉಪನದಿಗಳು ಅನೇಕ ಸಹಸ್ರ, ಎಲ್ಲೆಲ್ಲಾದರೂ ಒಂದು ಉಪನದಿ. ನದಿ ಸ್ನಾನಂ ಉತ್ತಮಂ, ತಟಾಕ ಸ್ನಾನಂ ಮಧ್ಯಮಂ, ಕೂಪ ಸ್ನಾನಂ ಅಧಮಂ, ಭಾಂಡ ಸ್ನಾನಂ ವಿನಾ ವಿನಾ ಅಂತ. ನದಿ ಸ್ನಾನ ಉತ್ತಮಂ, ಅಲ್ಲಿ ನದಿಗಳೇನೆ ನನಗೆ, ನದಿ ಸ್ನಾನ ದಿನ ಮೂರತ್ತು ನದಿ ಸ್ನಾನ. ಈ ರೀತಿ ಜಾಗದಲ್ಲಿ ಈ ವೇದ ಕೃಷಿ ಅನ್ನೋದನ್ನ ಒಂದು ಉತ್ಥಾನ ಆಯಿತು. ಇಷ್ಟೆಲ್ಲ ಆಗಿರೋವಾಗ ಏನಾಯ್ತು ಅಂದರೆ, ಯಾವಾಗ ಇದು ಪ್ರದೇಶದವ್ರು ಬಂದರು ನನಗೆ, ಅಮೆರಿಕಾಗೆ ಬನ್ನಿ, ಕೆನಡಾಗೆ ಬನ್ನಿ ಅಂದರು. ಹೇಳಿದೆ ನಾ ಬರಲ್ಲ. ಯಾಕೆ ಅಂದರು? ಬರಲ್ಲ ಬರಲ್ಲ ಅನ್ಕೇಲಿ ಆಗಲ್ಲ ಬರೋಕ್ಕೆ. ನೋ, ದಿಸ್ ಈಸ್ ನೀಡೆಡ್ ಅಂದರು. ನೀಡೆಡ್ ಯು ಟೇಕ್ ಇಟ್ ಅಂದೆ. ಬಂದರು. ಅಲ್ಲಿಗೆ ಬರಬೇಕು ಅಂದರೆ ಅವರು 10,000 ರೂಪಾಯಿ ಕಟ್ಟಬೇಕು ಪ್ರವೇಶ ಶುಲ್ಕ. ಆಗಿನ ಕಾಲದಲ್ಲಿ ಈಗ ಅದು 20,000 ಆಗಿದೆಯಂತೆ ಅದು. ಮತ್ತೆ ಅವ್ರಿಗೆ ಒಂದೇ ವರ ಇರೋ ಕೊಡೋದು, ಒಂದೇ ವರ ಕೊಡೋಕ್ಕಲ್ಲ. ಅದೆಲ್ಲ ನಿರ್ಬಂಧಿತ ಪ್ರದೇಶಗಳು. ಅಹಂ ಬಿಟ್ಟರೆ ಅಸಾಮ್ ಅಲ್ಲ, ಅದು ಅಹೋಮ್ ಅಂತ ಆ ಪದ್ಯ ಅದು. ಅದು ಅಹಂ, ಅದು ಅಲ್ಲಿ ಅಕಾರ ಇಲ್ಲಿ ಓಕಾರ ಇದೆ, ಅದು ಅಕಾರ ಇಲ್ಲ ಆ ಭಾಷೆನಲ್ಲಿ. ಬಂಗಾಳಿನಲ್ಲೂ ಅಕಾರ ಇಲ್ಲ, ಓಕಾರ ಇದೆ. ಆ ರೀತಿ ಅವರು ಬಂದು ಕಲಿಬೇಕು ಅಂದರೆ ಕಲಿರಪ್ಪ ಅಂದೆ. ಮಾಡಿದ್ರು ಮಾಡಿದ್ರು ಸುಸ್ತಾದರು. ಯಾಕೆ ಭೂಮಿಲಿ ಮಾಡೋದೇ ಬೇರೆ, ಅಲ್ಲಿ ಇದ್ರಲ್ಲಿ ಮಾಡೋದೇ ಬೇರೆ. ಬಹುಶಃ ಇಷ್ಟೊತ್ತಿಗೆ ಭಾರತದಲ್ಲಿ ಪ್ರಪಂಚದಲ್ಲಿ ಒಂದು ಪ್ರತೀತಿ ಉಂಟಾಯಿತು ಇದೇ ಸಮಯದಲ್ಲಿ. ಏನಪ್ಪ ಅಂದರೆ, ಹೆಂಡಾನ ಗಿಡಕ್ಕೆ ಹಾಕಿದಾಗ ಗಿಡ ಚೆನ್ನಾಗಿ ಬರುತ್ತೆ ಅಂತ. ಹೌದು, ನಾನೂ ಒಪ್ಕೋತೀನಿ, ಅದು ನಮ್ಮ ವೇದದಲ್ಲಿದೆ. ನಮ್ಮ ವೇದ ವಿಧಿಗಳು ನಾನು ಹೇಳೋದು ಯಾವುದನ್ನು ಒಪ್ಪಲ್ಲ. ಏ ಇವನು ಹುಚ್ಚ ಕಣೋ ಪೆದ್ದ ಕಣೋ ಅಂತಾರೆ, ಆದರೂ ಇದನ್ನು ಮಾಡಿದ್ದು ವೇದದಲ್ಲೇ ಇದೆಲ್ಲ ಇದೆ, ಆಯಾ ಸಂದರ್ಭಕ್ಕಿದೆ. ಇದನ್ನು ಸೋಮಯಾಗ ಅಂತ ಹೇಳ್ತಾರೆ. ಸೋಮ ಅಂದರೆ ಗಿಡ, ಚಂದ್ರ ಅಂತ. ಚಂದ್ರ ಗಿಡಕ್ಕೆ ಅಧಿಪತಿ ಚಂದ್ರ. ಇದಕ್ಕೆ ಹೇಳ್ತಾರೆ ಸೋಮಯಾಗವನ್ನು ಸಹಸ್ರಸತ್ರಂ ಕುರಿಯಾತ್ ಅಂತಾರೆ ತಾಂಡ್ಯ ಬ್ರಾಹ್ಮಣದಲ್ಲಿ. ಸಹಸ್ರಸತ್ರಂ ಅಂದ್ರೇನು? 1,000 ವರ್ಷಗಳು ನಿರಂತರವಾಗಿ ಮಾಡ್ತಾ ಇರಬೇಕಂತೆ. ಮತ್ತೆ ಇದಕ್ಕೆ ಹೇಳ್ತಾನೆ, ಇದಕ್ಕೆ ಯಜಮಾನ ರಾಜನೇನೆ ಅಂತೆ. ಅಂದರೆ ರಾಜ ಬೆಳೆ ಬೆಳೆದೇ ಹೋದ್ರೆ, ಹೇಳ್ತಾರೆ ರಾಜ ಬೆಳೆ ಬೆಳೆಯೋಕೆ ಅವಕಾಶ ಮಾಡಿಕೊಡದೆ ಹೋದ್ರೆ ಪ್ರಜೆಗಳೇ ಇಲ್ಲ, ದೇಶನೂ ಇಲ್ಲ. ಸೋಮಯಾಗ ಅಂದ್ರೆ ಇದೋ ಏನು ಅಪಾರ್ಥ ಮಾಡ್ಕೊಂಡಿದ್ದೀನಿ ನಾವು. ಸೋಮಯಾಗ ಅಂದರೆ ಓ ಹೆಂಡ ಹಾಕ್ತಾರೆ, ಓ ಗೋವಧೆ ಮಾಡ್ತಾರೆ, ಗೋವಧಾನ ಅದಕ್ಕೆ ಅಗ್ನಿಗೆ ಹಾಕ್ತಾರೆ. ಪಶುಬಂಧ, ಪಶು ವಪ ಎಲ್ಲ ಇದೆ, ಆದರೆ ಅದರ ಅರ್ಥ ಮಾಡ್ಕೊಂಡಿರೋದು ಬೇರೆ. ಆ ಸಾಯನ ಮತ್ತು ಮಾಧವರು ಈ ಅರ್ಥದಲ್ಲಿ ಬರೀದಾರೆ, ಬೇರೆ ಅರ್ಥನೂ ಇದೆ. ಪಾಪ ಅವ್ರಿಗೆ ಗೊತ್ತಾಗಲ್ಲ, ಅದನ್ನು ಬರೆದ್ರು. ಬೇರೆ ಅರ್ಥ ಯಾಕೆ ರೆಡಿ ಬರೋದು ನಾವು? ಹೋಗಲ್ಲ, ಯಾಕೆ ದುಡ್ಡು ಸಿಗಲ್ಲ ನಮಗೆ, ಅದಕ್ಕೆ ಹೋಗಲ್ಲ ಅಷ್ಟೆ. ಹೀಗೆ ಅದು ಸೋಮಯಾಗದಲ್ಲಿ ಮಾಂಸವನ್ನೇ ಹೇಳ್ತಾನೆ. ನಾನು ನೋಡಿದಾಗ ಇದೆಲ್ಲ ಎಲ್ಲ ಇದಕ್ಕೂ ವೃಕ್ಷಾರ್ವದಕ್ಕೂ ಇದಕ್ಕೆಲ್ಲ ಒಂದೊಂಥರ ತಾಳಮೇಳ ಇದೆ. ಯಾಕೆ ನಾವೆಲ್ಲ ಯಾಗ ಮಾಡಿದವರು ಮಾಡ್ತಿರೋರು, ತಾಳಮೇಳ ಇದೆ, ಇದನ್ನ ಯಾಕೆ ಇಲ್ಲಿಗೆ ಹೋಗಬಾರ್ದು ಮಾಡಿದೆ. ಮಾಡಿದ್ಮೇಲೆ ಏನಾಯ್ತು, ಮೊದಲನೇ ವರ್ಷ ಎಲ್ಲ ಆಯ್ತು 2004-05 ನಾನು ಊರಿಗೆ ಬರ್ತೀನಪ್ಪ ಅಂದೆ. ಚೆಲಿಯೇ ಅಂದರು. ಹೇಳ್ಬಿಟ್ಟು ಏನಾದ್ರೆ ಗೊತ್ತಾ, ಯು ಕಮ್ ಆಫ್ಟರ್ 1 or 2 months. ಇನ್ ದಿ ಮೀನ್ ಟೈಮ್ ಯು ಟೆಲ್ ಮೀ ವಿ ವಾಂಟ್ ಟು ಎಕ್ಸ್ಟೆಂಡ್ ಯುವರ್ ನೆಕ್ಸ್ಟ್ ಗಾರ್ಡನ್, 150 acres ಅದು, 60 hectares ಅದು, ಯು ವಾಂಟ್ ಟು ಎಕ್ಸ್ಟೆಂಡ್ ದಟ್, ಟೆಲ್ ಮೀ ವಾಟ್ ಯು ಹ್ಯಾವ್ ಟು ಬಿ ಡನ್, ವಿ ವಿಲ್ ಡೂ ಇಟ್ ಅಂದರು. ನಾನು ಹೇಳಿದೆ, ಅದಕ್ಕೆ ನಾವು ಕಲಲ ಅಂತೀವಿ, ನಾವು ಕಸಾಯಿಕನ ತ್ಯಾಜ್ಯಕ್ಕೆ ಸಂಸ್ಕೃತದಲ್ಲಿ ಕಲಲ ಅಂತ ಹೆಸರು. ಅದೆಲ್ಲ ಇದೆ ಸಂಸ್ಕೃತದಲ್ಲಿ, ಆಯುರ್ವೇದದಲ್ಲಿದೆ, ವೇದದಲ್ಲಿದೆ, ಯಾರಾದ ಗಣನೆ ಮಾಡಿಲ್ಲ. ಕಲಲ ಅಂತ ಹೆಸರು ಅದಕ್ಕೆ. ಕಲಲ ಲೇಖರ್ ರಕೋರ್ ಅಮಾರ ಮಜೂರ್ ಹೇ ಏಯ್ ಕರೋ ಮಾಡು ಅಷ್ಟೆ. ಇದರೊಳಗೆಲ್ಲ ಏನಪ್ಪ ಆಯ್ತು ಅಂತಂದ್ರೆ ಕಳ್ಳತನ ಜಾಸ್ತಿ ಆಗೋಯ್ತು. ಏನು ಕಳ್ಳತನ? ಮೇಧಾಚೋರ. ಮೇಧ ಅಂದ್ರೆ ಬುದ್ಧಿ ಅಂತ, ಬುದ್ಧಿನ ಕದಿಯಕ್ಕೆ. ನಾನು ಹೇಳಿದೆ, ಕದೀರಪ್ಪ ಅಂದೆ ನಾನು, ನೀವು ನಮಗೆ ಬೇಡ, ನಾವೇ ಮಾಡ್ತೀರೋ ಮಾಡಿ, ನಿಮ್ಗೆ ಯಾಕೆ ದುಡ್ಡು ಕೊಡ್ ಬೇಡ, ನಾನು ನಿಮ್ಮ ದುಡ್ಡು ಬೇಡ, ನೀವು ಬೇಡ, ಏನು ಬೇಡ ಮಾಡಿ. ಚಹಾ ಗಿಡ ತೋಟದಲ್ಲಿ ಯಾವತ್ತೂ 1 acre 2 acre ಇಲ್ಲ, ಇರೋದೆಲ್ಲಾನು ಒಬ್ಬೊಬ್ರದನು 100 acres. ಒಬ್ರು ಹೇಳ್ತಾರೆ, ಹಮಾರ ಪಾಸೇ 350 hectares ಅಂದ್ರೆ ಎಷ್ಟಾಯ್ತು, 350 hectares ಅಂದ್ರೆ 1000 acres ಹತ್ರ ಬಂತು. ಹತ್ರ ಅದನ್ನು ಮಾಡೋದಕ್ಕೆ ಮ್ಯಾನೇಜರು, ಅಸಿಸ್ಟೆಂಟ್ ಮ್ಯಾನೇಜರು, ಸೂಪರ್ವೈಸರು, ಲೇಬರು, ಅದು ಇದ್ದು, ಆ ಸ್ಟಾಫು, ಈ ಸ್ಟಾಫು, ಈ ರೀತಿ ಪರಿಸ್ಥಿತಿನಲ್ಲಿ ಈ ವೃಕ್ಷಾಯುರ್ವೇದ ಇದು ಉದ್ಭವ ಆಗಿತ್ತು. ಇದು ಏನ್ ಮಾಡಿದೆ ಅಂತಂದ್ರೆ, ನಾನು ಮೊದಲು ಕಲಿಬೇಕು, ಕಲಿತೆ, ಕಲಿಸ್ದೆ, ಇದೇನಿದ್ರು ಮಾಡೇ ಕಲಿಸ್ಬೇಕು, ಬಾಯಲ್ಲಿ ಏನೂ ಆಗಲ್ಲ. ಕದ್ರು ಏನೇನೋ ಕದ್ರು, ಯಾರ ಕಲಿಯೂ ಆಗಲ್ಲ. ಯಾಕೆಂದ್ರೆ ಆ ಎಕ್ಸ್ಟೆಂಟ್ ಇದೆಯಲ್ಲ, ಬೃಹತ್ ಎಕ್ಸ್ಟೆಂಟು, ಅದನ್ನ ಮ್ಯಾನೇಜ್ ಮಾಡೋದು ಇದೆಯಲ್ಲ, ಪ್ರತಿದಿನ 100 acres, 200 acres ಏಕಾದಶಿ ಮಾಡಬೇಕು, ಹೇಗೆ ಆರ್ಗನೈಸ್ ಮಾಡೋದದು. ಆಮೇಲೆ ನನಗೆ ಗೊತ್ತಾಯ್ತು, ಈ ಚಹಾ ಉದ್ಯಮ ಅಂದರೆ ದೇಶ ಆಳದಂಗೆ, ಇದು ಬರೀ ಬೆಳೆ ಬೆಳೆಯೋದಲ್ಲ, ದೇಶ ಆಳೋದು. ಆ ದೇಶದಲ್ಲಿ ಚಹಾನೂ ಸಹ ಒಂದು ಪ್ರಜೆ. ನೀವು ನಂಬ್ತಿರೋ ಬಿಡ್ತಿರೋ, ಅಲ್ಲಿರೋ ಅಷ್ಟು ಸಮಸ್ತ ಸೇವಕರಿಗೂ ನೌಕರರಿಗೂ, ಮಗು ಜನನದಿಂದ ಹಿಡಿದು ಅಥವಾ ಆ ಒಂದು ಗರ್ಭವತಿಯಿಂದ ಹಿಡಿದು ಚಹಾ ತೋಟದವರು ಆರೈಕೆಯನ್ನು ನೋಡ್ಕೋತಾರೆ. ವೈದ್ಯರು ಎಲ್ಲರೂ ಇದ್ದಾರೆ. ಇದು ದೇಶ ಆಳೋದು, ಇದು ಇದು ಬೆಳೆ ಬೆಳೆಯೋದಲ್ಲ. ಜಲೇ ರಕ್ಷತು ವಾರಾಹ, ಸ್ಥಳೇ ರಕ್ಷತು ವಾಮನಃ, ಅಟವ್ಯಾಂ ನರಸಿಂಹಶ್ಚ ಕೇಶವ ಸರ್ವತಃ. ಅದಕ್ಕೇನೆ ಕೇಶವ ಕೃಷಿ ಸದಾಕಾಲ ನಮ್ಮನ್ನು ಕಾಪಾಡುತ್ತೆ ಅಂತ. ಇದರೊಳಗೆ ಒಂದು ಸಮಸ್ಯೆ ಇದೆ, ಇವತ್ತಿನ ಕಾನೂನಿನಡಿಯಲ್ಲಿ ಇದನ್ನ ಜನ ಮುಟ್ಟೋ ಆಗಿಲ್ಲ. ಘನತ್ಯಾಜ್ಯ ನಿರ್ವಹಣೆ ಕಾನೂನು ಅಂತ ಒಂದಿದೆ ಇಡೀ ಭಾರತ ದೇಶದಲ್ಲಿ. ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಈಗ ಭಾರತ ದೇಶದಲ್ಲಿ ಯಾವುದೋ ಒಂದು ಯೂನಿವರ್ಸಿಟಿಗೆ ಇದನ್ನು ತಗೊಂಡು ಹೋಗೋಕ್ಕೆ ಒಂದು ಕೇಂದ್ರ ಸರ್ಕಾರದವರು ಅವರಿಗೆ ನಿಯೋಜನೆ ಮಾಡಿದ್ದಾರೆ. ಅದಕ್ಕೆ ಒಂದು ನಿಯೋಜನೆ ಅಧಿಕಾರಿಯನ್ನು ನೇಮಕ ಮಾಡಿದ್ದಾರೆ. ಬಹುಶಃ ಅದು ಈ ಜೂನ್ನಿಂದ ಶುರು ಆಗ್ಬೋದು ಅಂತ ಕಾಣುತ್ತೆ. ಆ ಅಧಿಕಾರಿ ಹತ್ರ ಬಂದಿದ್ದಾರೆ, ನಾವು ಇದನ್ನು ತಗೊಂಡು ಹೋಗಬೇಕು, ಮೊದಲು ಉತ್ತರಾಖಂಡ, ಉತ್ತರ ಪ್ರದೇಶ ತಗೊಂಡು ಆಮೇಲೆ ಭಾರತಕ್ಕೆಲ್ಲ ವಿಸ್ತರಿಸಬೇಕು ಅಂತ ಬಂದಿದ್ದಾರೆ. ಅವರಿಗೆ ತಾಂತ್ರಿಕವಾಗಿ ನಾನೊಬ್ಬನೇ ಇರೋದು ಅಂತ ಗೊತ್ತು. ಅವರಿಗೆ ಬಂದಿದ್ದಾರೆ ಅವರು. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ನಮ್ಮದು ಅವ್ರದ್ದು ಮಾತುಕತೆ ಆಗಿ ಮುಗಿಸಿ ಅಲ್ಲಿಂದ ಶುರು ಮಾಡ್ತೀವಿ ನಾವು. ಅಲ್ಲಿಂದ ಶುರು ಮಾಡಿದಾಗ ಇಡೀ ದೇಶಕ್ಕೆ ನಾವು ಕೊಡ್ತೀವಿ, ಆಗ ನಿಮಗೂ ಕೊಡ್ತೀವಿ. ಇಲ್ಲ ಅಂದರೆ ಇದಕ್ಕೊಂದು ಯೋಜನೆ ಇದೆ, ಸ್ವಲ್ಪ ನೀವುಗಳು ಒಗ್ಗಟ್ಟಾಗಬೇಕು. ನಾವು ಒಗ್ಗಟ್ಟಾಗಿಲ್ಲ ರೈತರು, ಅದಕ್ಕೆ ನಾವು ಪಾಡ್ಪಡ್ತಿರೋದು. ಈಗ ಅಲ್ಲೂ ಯಾಕಾಯಿತು ಅಂದರೆ, ಅಲ್ಲಿ ನನಗಲ್ಲಿ 1000 ನೌಕರರಲ್ಲಿ ಒಬ್ಬರಲ್ಲ ಇಬ್ಬರಲ್ಲ, ಆದರೆ ಪ್ರತಿಯೊಬ್ಬರ ಹೆಸರು ಗೊತ್ತು, ಪ್ರತಿಯೊಬ್ಬರ ಗಂಡ ಹೆಂಡತಿ ಯಾರ್ಯಾರು ಅಂತ ಗೊತ್ತು, ಆಮೇಲೆ ಪ್ರತಿಯೊಬ್ಬರು ಮಕ್ಕಳ ಹೆಸರು ಗೊತ್ತು. ಒಬ್ಬನಿಗೆ 14 ಮಕ್ಕಳು, ಆ 14 ನಮ್ಮ ತೋಟದಲ್ಲೇ ಕೆಲಸ ಮಾಡಬೇಕು. ಪ್ರತಿಯೊಬ್ಬರೂ ನನಗೆ ಗೊತ್ತು. ಮತ್ತು ನಮ್ಮಲ್ಲಿ ಒಂದು ಬಾಂಧವ್ಯ ಇದೆ, ಅಲ್ಲಿ ಚೆನ್ನಾಗಿ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದೀನಿ ಎಲ್ಲರ ಹತ್ರನೇ. ಇವತ್ತು ನಾನಲ್ಲಿ ಹೋಯ್ತು ಅಂದರೆ ಎಲ್ಲರೂ ನಂತರ ಬರ್ತಾರೆ, ನಮಸ್ಕಾರ ಮಾಡ್ತಾರೆ ನನ್ನಲ್ಲಿ. ಆ ಪಾಯ ಹೇ, ಆ ಪಾಯ ತೋ ಹಮ್ಕ ಬಹುತ್ ಖುಷಿ ಹೇ, ಅಪ್ ಕ್ಯಾ ಬೋಲಿ ಹಮ್ ಕರ್ತೇ ಹೇ ಅಂತಾರೆ. ಆ ಒಂದು ಮೈತ್ರಿ, ಆ ಒಂದು ಬಂಧುತ್ವ 20 ಆಗಿದೆ, ಇನ್ನೂ ಹಾಗೇ ಇದೆ. ಬಹುಶಃ ಪರದೇಶದಲ್ಲಿ ಇಷ್ಟು ತಳಮಟ್ಟದಲ್ಲಿ 20 ಬಾಂಧವ್ಯ ಇಟ್ಕೊಳ್ಳೋದು ಕಷ್ಟ. ನಮ್ಮ ಮನೆಯಲ್ಲೇ ಇಟ್ಕೊಳ್ಳಲ್ಲ, ನಾವು ಬೇರೆ ಇಟ್ಕೋತೀವ. ನಾವು ಈ ಬಾಂಧವ್ಯ ಬಹಳ ಮುಖ್ಯ, ಇದನ್ನು ತಗೊಂಡು ಹೋಗಬೇಕು ಅಂದರೆ ಕೇಶವಮೂರ್ತಿ ನಂಗೆ ಹೇಳ್ತಾನೆ ಇದ್ದಾರೆ, ಭಾಳ ವರ್ಷದಿಂದ ಹೇಳ್ತಾರೆ ಕೇಶವಮೂರ್ತಿ. ನಂದೊಂದು ಉಪಾಯ ಇದೆ, ಏನಪ್ಪ ಅಂದರೆ ಒಂದು ಸಣ್ಣದಾಗಿ ಒಂದು ಗ್ರಾಮ 500 acres, 1000 acres ತಗೊಳ್ಳೋಣ. ತಗೊಂಡು ನಿಮ್ಮ ಯಾರು ಒಂದು MPನೋ MLAನೋ ಅವ್ರಿಗೊಂದು ಲೋಕಲ್ ಏರಿಯಾ ಡೆವಲಪ್ಮೆಂಟ್ LAD ಅಂತಾರೆ, ಅವ್ರ ಹತ್ರ ನಾವು ಇಡೀ ಗ್ರಾಮನ ಜೂನಿಂದನೇ ಶುರು ಮಾಡೋಣ. ಆಯ್ತಾ? ಆ ರೀತಿ ಯಾವುದೇ ಬೆಳೆನೂ ಸಾವಯವ ಗ್ರಾಮದಲ್ಲಿ ಬೆಳಿಬೋದು. ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಮಾಡಿದ್ರೆ ನಿಮ್ಮ ಗ್ರಾಮವನ್ನ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿ ಮಾಡ್ಬೋದು. ಯಾವತ್ತು ನಾವು ಸಾಂಘಿಕವಾಗಿದ್ರೆ ಏನು ಬೇಕಾದರೂ ಮಾಡ್ಬೋದು. ನನಗಲ್ಲಿ ಯಶಸ್ಸು ಸಿಕ್ಕಿದ್ದೇನಪ್ಪ ಅಂದರೆ ಸಾಂಘಿಕವಾಗಿ. ಸಾಂಘಿಕವಾಗಿ ನಾನು ಏನು ಅನ್ಕೊಂಡಿದ್ರೆ ಆಗ್ತಿರ್ಲಿಲ್ಲ ಸ್ವಾಮಿ. 1000 ಹೆಕ್ಟೇರ್ ಮಾಡಬೇಕು ನಾನು ಎಷ್ಟು, ಇವತ್ತು ನನಗೆ ಜಾಗನೇ ಗೊತ್ತಿಲ್ಲ ಚಹಾ ತೋಟದ್ದು. ನಾನು ಹೋಗೇ ಇಲ್ಲ ನಾನು, ಯಾಕೆ ದುರ್ಗಮ ಪ್ರದೇಶ ಚಹಾ ತೋಟ ಎಲ್ಲ, ಕಾಶಿ ಕಾಫಿಗಿಂತನೂ ದುರ್ಗಮ ಪ್ರದೇಶ. ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಕೆಲವು ಸರ್ತಿ ಈ ನಮ್ಮ ವಿಧಾನದಲ್ಲಿ ಬೇಸಿಗೆನಲ್ಲಿ ಗೊಬ್ಬರ ಹಾಕ್ತೀವಿ ನಾವು, ಫಸಲೇ ಇಲ್ಲ ಏನೂ ಇಲ್ಲ ಬೇಸಿಗೆ ಗದ್ದೆಗೆ ಏನು ಮಾಡೋದು ನಾವು? ಮಾರ್ಚ್ ಏಪ್ರಿಲ್ ಮುಗಿಸ್ಕೊಬಿಡಿ, ನಿಮ್ಮ ಈ ಕುಯಿಲು ಮುಗಿದ ತಕ್ಷಣ ನೀವು ಹಾಕ್ಕೊಂಬಿಡಿ. ಎಲ್ಲ ಎಷ್ಟು? ಒಂದು 200 ಲೀಟ್ರು 400 ಲೀಟ್ರ್, 200 ಲೀಟ್ರಿಗೆ ಹಾಕೊಳ್ಳೋದು, ಇನ್ನೊಂದು 100 ತಿಂಗಳು 200 ಲೀಟ್ರ್ ಹಾಕೊಳ್ಳೋದು, ಅಷ್ಟೇ ಮುಗಿಯಿತು. ಆಮೇಲೆ ತಿರ್ಗಾ ಅದ್ರ ಮೇಲೆ ಭತ್ತ ಬೆಳೆಯೋದು ಎಲ್ಲ ಬೆಳೆಯೋದು, ಅವಾಗವಾಗ ಎಲ್ಲಿ ಬೇಕೋ ಸ್ವಲ್ಪ ಸ್ವಲ್ಪ ಹಾಕೊಂಡು ಹೋಗೋದು ಅಷ್ಟೇ. ಅವಾಗಿಟ್ಟು ಅವಾಗ ಇನ್ನೂ ಸುಲಭ ಅದು. ಬಾಯಿ ಅಂತಾರೆ ಗದ್ದೆ ಬಾಯಿ, ಬಾಯಲ್ಲಿ ಸ್ವಲ್ಪ ಹಾಕಿದ್ರೆ ತನಗೆ ಹೋಗುತ್ತೆ ಅಷ್ಟೆ. ಇಲ್ಲಿ ಯಾವುದು ಎಂಥದೂ ಇಲ್ಲ, ಇಲ್ಲಿ ಒಂದೇ ಒಂದು ಇದಕ್ಕೆ ದಿವ್ಯೌಷಧ ಅಂತ ಹೇಳ್ತಾರೆ. ಆ ದಿವ್ಯೌಷಧ ಇದು ನಿಧಿ ದೈವ ನೃಪ, ಇವರು ಮೂರು ಬೆಂಬಲವಿದ್ರೆ ಏನು ಬೇಕಾದ್ರೂ. ನಮಗೆ ನಿಧಿ ಇದೆ, ದೈವನೂ ಬದುಕುತ್ತಿವಲ್ಲ, ವಧಿ ಇದೆ, ಈ ನೃಪಂದೇ ಪಜೀತಿ ಬಂದರು. ಯಾಕೆಂದರೆ ಇವತ್ತು ಪ್ರಪಂಚಕ್ಕೆ ಬೇಕಾಗಿರೋ ತಂತ್ರಜ್ಞಾನ ಇದು. ಹೇಳ್ತಾರೆ ಸ್ವಾಮಿ ಗೊಬ್ಬರ ಹಾಕಿ ಕಂಪೋಸ್ಟ್ ಹಾಕಿ ಅಂತಾರೆ. ಮೊದಲು ನೀವು ಮಾಡೋಕ್ಕಾಗುತ್ತಾ? ನಿಮಗೆ 1 ಎಕರೆ ಮಾಡೋಕ್ಕಾಗಲ್ಲ, 20 ಟನ್ ಮಾಡೋಕ್ಕಾಗುತ್ತಾ? ಇದಕ್ಕೆ ಎಷ್ಟು ವಸ್ತುಗಳು ಬೇಕು, ಅದನ್ನು ಮಾಡೋಕ್ಕೆ ಎಷ್ಟು ಜಾಗ ಬೇಕು, ಆಮೇಲೆ ಅದನ್ನು ಹಾಕೋಕ್ಕೆ ಎಷ್ಟು ಜನ ಬೇಕು, ಎಷ್ಟು ಸಮಯ ಬೇಕು, ದುಡ್ಡು ಹೋಯಿತು, ನಮಗೆ ವ್ಯವಧಾನ ಎಲ್ಲಿದೆ? ಇದೆಲ್ಲದಕ್ಕೂ ಪರಿಹಾರ ಇದು. ಕೇವಲ 200 ಲೀಟ್ರ್ 1 ಎಕರೆಗೆ ಆಗ್ತಾ ಇದ್ದು. ನೀವು ನಂಬ್ತೀರಾ? ನೀವು 10 ಜನ ಬೆಳಿಗ್ಗೆ 2:30 ಶುರು ಆಗುತ್ತೆ ಸೂರ್ಯೋದಯ, 2:30 ಬರ್ತಾರೆ ಇವರು, 7 ಗಂಟೆಗೆ ಮುಗಿಸ್ಬಿಟ್ಟು ಹೋಗ್ಬಿಡ್ತಾರೆ. ಇಷ್ಟು ಸುಲಭವಾಗಿರೋ ಒಂದು ತಂತ್ರಜ್ಞಾನ ರೂಪಿಸಿರೋದು ಅದು ನನಗೆ ಯಾಕಪ್ಪ ಅಂದರೆ ದೇವರು ಅಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಒಂದು ಅವಕಾಶ ಕೊಟ್ಟ. ಸುಮಾರು ಜನ ವಿಜ್ಞಾನಿಗಳು ಇದ್ರ ಬಗ್ಗೆ ಪ್ರಯೋಗ ಮಾಡಿದ್ದಾರೆ, ಇದರ ಪೋಷಕಾಂಶ ಏನು, ಅದು ಏನು, ಇದು ಏನು ಅಂತ ಎಲ್ಲ ಹೇಳಿದ್ದಾರೆ. ಅದೆಲ್ಲನೂ ನಿಮಗೆ ಸಾಗರ ಸಂಘದಲ್ಲಿ ಇದೆ. ಕುಣಪ ಜಲ ಅಂತ ಮಾಡಿ ನಾರ್ತ್ ಬೆಂಗಾಲ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಅಂತ ಕೂಚ್ ಬಿಹಾರ್ ಅಂತ ಒಂದಿದೆ. ಕೂಚ್ ಬಿಹಾರ್ ಅನ್ನೋದು ಈ ಪಶ್ಚಿಮ ಬಂಗಾಳದಲ್ಲಿ ಇರೋದದು, ಅವರು ಮಾಡಿದ್ದಾರೆ. ಮತ್ತು ಇನ್ಯಾರೋ ಒಬ್ಬರು ಮುಂಬೈನಲ್ಲೆಲ್ಲ ಯಾವುದೋ ರಾಜುರಿನೋ ಏನೋ ಇದೆ, ಅಲ್ಲಿ ಮಾಡಿದ್ದಾರೆ. ಇದು ವೈದ್ಯ, ಇದು ಇದು ತರು ವೈದ್ಯ. ಇದನ್ನು ಚಾಣಕ್ಯ ಹೇಳಿದ್ದಾನೆ ತರು ವೈದ್ಯೇನ ಅಂತ. ಆ ತರು ವೈದ್ಯ ಇದು, ಬಹುಶಃ ಯಾರಿಗೂ ಗೊತ್ತಿಲ್ಲ ತರು ವೈದ್ಯ ಅಂದೇನು ಅಂತ. ತರು ಅಂದರೆ ಗಿಡಗಳು ಅಂತ, ತರು ವೈದ್ಯ ಇದು, ನಾನು ಮಾಡ್ತಿರೋದು ವೈದ್ಯ ನಾನು. ಹಾಗಾಗಿ ಎಂಥ ಸಮಸ್ಯೆ ಇದ್ರೂ ಪರಿಹಾರ ಇದೆ. ಇದು ಒಂದೇ ಒಂದು ಔಷಧ, ಒಂದೇ ಒಂದು ಗೊಬ್ಬರನೂ ಇದೆ, ಎಲ್ಲಾನು ಅದೇನೆ. ಇನ್ನೊಂದು ಏನಪ್ಪ ಅಂದರೆ ನಮ್ಮ ರೈತ ಬಾಂಧವರಲ್ಲಿ ನನ್ನೊಂದು ವಿನಂತಿ ಇದೆ. ನಾನು ಎಲ್ಲೆಲ್ಲೇ ಹೋದ್ರೂ ಏನೇನೋ ವಸ್ತು ನೋಡ್ತೀನಿ ನಾನು, ಎಲ್ಲ ಉಪಯೋಗಿ ವಸ್ತು, ರೈತರು ಅದನ್ನು ಕಣ್ಣಿಗೂ ನೋಡಿಲ್ಲ. ಎಷ್ಟಿದೆ ಅಂದರೆ ನಂಬಲಿಕ್ಕೆ ಆಗಲ್ಲ. ಅದೆಲ್ಲ ನಾವು ಬಿಟ್ಬಿಡ್ತೀವಿ, ನೋಡೋಕ್ಕೆ ಹೋಗಲ್ಲ. ನಾ ಏನಂದ್ರೆ ಬರೀ ಭತ್ತ ಬೆಳಿತೀವಿ, ಭತ್ತದ ದುಡ್ಡು ಬರಲಿಲ್ಲ ಮರೆಯ, ದೊಡ್ಡ ಹುಳು ಬಂದ್ಬಿಡ್ತು ಮರೆಯ, ರೋಗ ಬಂದ್ಬಿಡ್ತು ಮರೆಯ, ನೀರಿಲ್ಲ ಮರೆಯ, ಬರೀ ಇಷ್ಟೇ ಮುಗಿದೋಯ್ತು. ಎಷ್ಟಿದೆ ಅಂದರೆ ನಮ್ಮ ಸಂಪತ್ತು, ಅಪ್ಪ ನನಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ನಾನು ಹೋಗಿ ನೋಡಿದ್ದು ಬಾಳೆ, ಸುಮಾರು ಒಂದು 100 ಥರ ಬಾಳೆ ಇದೆ, 100 ಥರ ಬಾಳೆ, ಯಾರೂ ಬೆಳೆದಿಲ್ಲ. ಪಿಪ್ಲಿ, ಅದು ಗಜ ಪಿಪ್ಲಿ ಅಂತ ಹೇಳ್ತಾರೆ, ಅದು ತಾನಾಗೆ ಬರುತ್ತೆ. ಅರಿಶಿನ ಯಾರೂ ಬೆಳೆಯಲ್ಲ, ಅರಿಶಿನ 4 ಥರ ಇದೆ ಅರಿಶಿನ. ನನಗೆ ಗೊತ್ತಿರಲಿಲ್ಲ, ಬರೀ ಕಥೆಯಲ್ಲಿ ಕೇಳಿದ್ದು, ಆಯುರ್ವೇದ ಗ್ರಂಥಗಳಲ್ಲಿ ಓದಿದ್ದು, ಅವರವ್ರು ಹೇಳಿದ್ದು ಓದಿದ್ದು. ಕಚೋರ ಅಂತ ಬಿಳಿ ಅರಿಶಿನ, ಅರಿಶಿನದ ಗುಣನೇ ಅದು, ಸಂಪೂರ್ಣ ಬಣ್ಣ ಮಾತ್ರ ಬಿಳಿ ಅಷ್ಟೇ. ಕಚೋರ ಅಂತ, ಕೃಷ್ಣ ಕಚೋರ ಅಂತ ಕರಿ ಅರಿಶಿನ, ಮತ್ತು ಕೆಂಪು ಅರಿಶಿನ ರಕ್ತ ಕಚೋರ ಅಂತ ಅರಿಶಿನ. ಆ ಅರಿಶಿನದ ಪುಡಿ ನಾನು 2004 ಅಲ್ಲಿ ಮಾಡಿದ್ದು, ಇವತ್ತು ಬಳಸ್ತಾ ಇದ್ದೀನಿ ನನ್ನ ಸಾರಿಗೆ ಅಡುಗೆಗೆ ಅಂತ. ಇವತ್ತು ನಾನು ಅದೇ ತೊಗೊಂಬಂದು ಮಾಡಿದೊಂದು 1/2 ಕೆಜಿ ಇವತ್ತು ಹಾಗೆ ನಾನು ಬಳಸ್ತಾ ಇದ್ದೀನಿ, ಏನೂ ಆಗಿಲ್ಲ. ಅರಿಶಿನ ಪುಡಿ ಅದೇ ಪರಿಮಳ, ಅದೇ ಗುಣ, ಏನೂ ಆಗಿಲ್ಲ. 20 ವರ್ಷ ಯಾರಾದ್ರೂ ಅರಿಶಿನ ಪುಡಿ ಇಡೋಕ್ಕಾಗುತ್ತಾ, ನಂಬೋಕ್ಕಾಗುತ್ತಾ? ನನ್ನ ಆಸೆ ಏನಪ್ಪ ಅಂತಂದರೆ, ನನಗೂ 70 ವರ್ಷ ವಯಸ್ಸು, ಇಲ್ಲಿ ಮೈಸೂರಲ್ಲೋ ಎಲ್ಲಾದರೂ ಆಗಲಿ, ನನಗೇನು ಈ ಬೆಳೆ ಆ ಬೆಳೆ ಏನಿಲ್ಲ, ಎಲ್ಲಾನು ಒಂದೇ ನನಗೆ, ನನಗೆ ಯಾವ ವ್ಯತ್ಯಾಸನೂ ಇಲ್ಲ. ನನಗೆ ಒಂದು ಮಾದರಿ ಗ್ರಾಮವನ್ನು ಮಾಡಬೇಕು. ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಮೈಸೂರಿನ ಆಯುಷ್ ಸೆಮಿನಾರ್ ಹಾಲ್ನಲ್ಲಿ ಏರ್ಪಾಡಾಗಿದ್ದ ವೇದ ಕೃಷಿ ಕುರಿತ ಕಾರ್ಯಾಗಾರದಲ್ಲಿ ವೇದ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ಬೆಂಗಳೂರಿನ ವಾಲ್ಮೀಕಿ ರಂಗಾಚಾರ್ ಶ್ರೀನಿವಾಸ್ ಅವರು ಮಾಡಿದ್ದ ಭಾಷಣದ ಅವತರಣಿಕೆಯನ್ನು ಕೇಳಿದಿರಿ.